ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಈರಣ್ಣ ಅವರ ಕೃಷಿ ಅನುಭವಗಳನ್ನು, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಮೊದಲಿಗೆ ಕೇಳಿ ರಾಯಚೂರು ತಾಲೂಕಿನ ಅನ್ವರಿ ಗ್ರಾಮದ ಈರಣ್ಣ ಅವರ ಕೃಷಿ ಅನುಭವಗಳನ್ನು ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಅಣ್ಣವರ ಗ್ರಾಮದ ಈರಣ್ಣವರು ಇವರು ಸುಮಾರು ವರ್ಷದಿಂದ ಒಕ್ಕಲತನ ಮಾಡ್ತಾ ಇದ್ದಾರೆ ಸಾಕಷ್ಟು ಕೃಷಿಯೊಳಗೆ 7 ಬೀಳುಗಳನ್ನು ಕಂಡಂಥವರು ಒಣಬೇಸಾಯದ ರೈತರು 10 ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಕೃಷಿ ಅನುಭವಗಳನ್ನು ಈರಣ್ಣವರು ಹಂಚ್ಕೋತಿದ್ದಾರೆ ಈರಣ್ಣವರು ನಮಸ್ಕಾರ ರೀ ನಮಸ್ಕಾರ ಸರ್ ಏನು ಈರಣ್ಣವರು ಹೇಗಿದೆ ನಿಮ್ದು ಒಕ್ಕಲತನ ಒಕ್ಕಲತನ ಹಂಗೆ ಚೆನ್ನಾಗಿ ಬರಕತ್ತ ಸರ್ ಚಲೋ ಐತೆ ಚಲೋ ಐತೆ ಸರ್ ಎಷ್ಟು ಮಂದಿ ಮಕ್ಕಳು ಎಷ್ಟು ಮಕ್ಕಳು ಒಂದು ಗಂಡು ಸರ್ ಇಬ್ಬರು ಹೆಣ್ಣುಮಕ್ಳು ಸರ್ ಇಬ್ಬರೇ ಅದಾರ ಇಬ್ಬರೇ ಇದಾರೆ ಸರ್ ಇಬ್ಬರೇ ಮಕ್ಕಳು ಇಬ್ಬರು ಹೆಣ್ಣುಮಕ್ಳು ಸರ್ ಒಂದು ಗಂಡು ಮಕ್ಕಳು 3 ಮಂದಿ 3 ಮಂದಿ ಸರ್ ಮತ್ತೇನು ಅವರು ಎಲ್ಲ ಒಕ್ಕಲತನ ಮಾಡ್ತಾರೆ ಏನು ಮಾಡ್ತಾರೆ ಒಕ್ಕಲತನ ಸರ್ ಮಾಡೋದು ಸರ್ ಮಾಡೋದು ಒಕ್ಕಲತನ ಶಾಲೆ ಅದು ಓದಿಸ್ಲಿಲ್ಲ ಮಕ್ಕಳು ಶಾಲೆ ಓದಿಸಿ ಸರ್ ಪಿ ಯು ಎಸ್ ಎಲ್ ಸಿ ಮಗ ಫೇಲ್ ಆಯ್ತು ಸರ್ ಮಕ್ಕಳು ಪಿ ಯು ಸ್ಥಾನ ಹೋಗಿದ್ದು ಸರ್ ಓದಿದ್ದಾರೆ ಓದೀಗ ನಿಮ್ಮ ಭೂಮಿ ಕೆಲಸ ಮಾಡ್ತಾರೆ ಭೂಮಿ ಕೆಲಸ ಮಾಡ್ತಾರೆ ಸರ್ ಈಗ 10 ಎಕರೆ ಭೂಮಿ ಅಂತಂದ್ರೆ ನೀರಾವರಿ ಮಾಡ್ಕೊಂಡ್ರೆ ಒಣಬೇಸಾಯ ಇದೆ ಒಣಬೇಸಾಯ ಸರ್ ಸ್ವಲ್ಪ ಬೋರ್ ಹತ್ರ 1.5 ಎಕರೆ ಸರ್ ಅಷ್ಟೇ ಯಾಕೆ ನಿಮ್ಮ ಅಣ್ಣವರ ಗ್ರಾಮದಲ್ಲಿ ಬಹಳಷ್ಟು ಮಂದಿ ನೀರಾವರಿ ಅಷ್ಟೇ 1 ಎಕರೆ 2 ಎಕರೆ ಅಷ್ಟೇ ಅದಾವೆ ಸ್ವಲ್ಪ ಸ್ವಲ್ಪ ಭೂಮಿ ಸರ್ ನಮ್ಮ ಊರಕ್ಕೆ ಸರ್ ಹೆಚ್ಚಿಗೆ ಇಲ್ಲ ಸರ್ ಅಷ್ಟೇ ಸರ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ಐತೆ ಸರ್ ಭೂಮಿ ಹೆಂಗ್ ಒಳ್ಳೆ ಭೂಮಿನ ಭೂಮಿ ಚಲೋ ಐತೆ ಸರ್ ರಾಗಿಡಿ ಅಂದ್ರೆ ಒಳ್ಳೆ ಚಲೋ ಐತೆ ಸರ್ ಅದು ಮೆಂಟೈನ್ ಮಾಡೋದು ಬರ್ತದೆ ಸರ್ ಮೆಂಟೈನ್ ಮೇಲೆ ಕೆಲವೊಂದ್ ಕಡೆ ನಿಮ್ಮ ಊರು ಸುತ್ತಮುತ್ತ ಅಲ್ಲಿ ಸಮೀಪದಲ್ಲಿ ಅಂತ ಭೂಮಿ ಹೇಳ್ಕೊಳ್ಳೋ ಭೂಮಿ ಇಲ್ಲ ಅಂತ ಐತೆ ಸರ್ ಭೂಮಿ ಕೆಳಗಡೆ ಐತೆ ಸರ್ ಕೆಳಗಡೆ ಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ಡಾಮರ್ ರೋಡ್ ಐತಲ್ ಸರ್ ಈ ಕಡೆ ಐತೆ ಸರ್ ಕೆಳಗಡೆ ಚಲೋ ಐತೆ ಸರ್ ಎಂತದು ಕಪ್ಪು ಭೂಮಿನ ಕೆಂಪು ಭೂಮಿ ಕಪ್ಪು ಭೂಮಿ ಸರ್ ಕೆಂಪು ಭೂಮಿ ಇಲ್ಲ ಈ ಕಡೆ ಊರ ಈ ಕಡೆ ಮ್ಯಾಗಡೆ ಆದ್ರೆ ಸರ್ ಕೆಂಪು ಭೂಮಿ ಸರ್ ಕೆಂಪು ಭೂಮಿ ಅದ ಕೆಂಪು ಭೂಮಿಗೆ ಬೋರ್ ವೆಲ್ ಹಾಕಿರ್ ಸರ್ ಒಂದೊಂದು ಮನೆಗೆ ಒಂದೊಂದು ಬೋರ್ ಆಗ ಸರ್ ಅದಾವ ಐದ ಸರ್ ಎಲ್ಲರೂ ನೀರು ಬಿದ್ದ ಬೋರಿಗೆ ಎಲ್ಲರೂ ನೀರು 2 ಇಂಚು 1 ಇಂಚು ಹಂಗೆ ಬಿದ್ದಾವ ಸರ್ 3 ಇಂಚು ಬಿದ್ದಾವ ಸರ್ ಹಂಗೆ ಬರ್ತದ ನಡ್ಕೊಂತ ಬಂದ ಸರ್ ಹೇಗೆ ಈರಣ್ಣ ಅವರ ನಿಮ್ಮ ಒಂದು ಒಕ್ಕಲತನ ಮಾಡಾಕತ್ತಿದ ಮೇಲೆ ನಿಮ್ ತಂದೆಯವರಿಂದ ಒಕ್ಕಲತನ ಬಂದಿದೆ ಇದು ಹೌದು ಸರ್ ನಮ್ಮ ತಂದೆ ಹೌದು ಸರ್ ಹೇಗೆ ಮಾಡ್ತೀರಿ ನಿಮ್ ತಂದೆಯವರು ಒಕ್ಕಲತನ ಅವಾಗ ನಮ್ಮ ತಂದೆಯವ್ರ ಹಂಗೆ ಮಾಡ್ಕೊಂಡ್ ಬಂದಿದ್ರು ಸರ್ ನಾವ್ ಹಂಗೆ ಮಾಡ್ಕೊಂಡ್ ಬರ್ತೀವಿ ನೋಡಿ ಸರ್ ಹೇಗೆ ನಿಮ್ ತಂದೆಯವ್ರಿಗಿಂತ ನೀವು ಚಲೋ ಮಾಡಾಕತ್ತಿರ ನಿಮ್ಗಿಂತ ಅವ್ರ ಚಲೋ ಮಾಡ್ತಿದ್ರು ನಾವು ಚಲೋ ಮಾಡಿ ಸರ್ ನೀವು ಚಲೋ ಮಾಡಿರಿ ನಾವು ನಮ್ಮ ಅಪ್ಪದ 2 ಎಕರೆ ಭೂಮಿ ಕಳ್ಸಿ ಸರ್ ನಾವಾದ್ರೆ ಕಳ್ಸಿಲ್ಲ ಸರ್ ಇನ್ನು ಅಷ್ಟೇ ಮಾಡ್ಕೊಂಡ್ ಬರ್ತೀವಿ ಸರ್ 2 ಎಕರೆ ಭೂಮಿ ನಿಮ್ ತಂದೆಯವರು ಇಲ್ಲ 2 ಎಕರೆ ಭೂಮಿ ಕಳ್ಕೊಳ್ಳೋಣ ಸರ್ ಕಳ್ಕೊಂಡ್ಬಿಟ್ರು ಇಲ್ಲ ಖರೀದಿ ನಮ್ಗೆ ತಗೊಳ್ಳೋಣ ಸರ್ ತಗೊಂಡಾರ ತಗೊಂಡಾರ ಸರ್ ಖರೀದಿ ಮಾಡ್ಯಾರ ಖರೀದಿ ಮಾಡ್ಯಾರ ಸರ್ ಮತ್ತ ಭೂಮಿ 10 ಎಕರೆ ಮಾಡಿದ್ರ ಅವರು 10 ಎಕರೆ ಮಾಡಿ ಸರ್ ನೀವು ತಗೊಳ್ಳಿಲ್ಲ ಭೂಮಿ ನಾವ್ ತಗೊಳ್ಬೇಕಂತ ಸರ್ ನಮ್ದು ಆಗಿಲ್ಲ ಸರ್ ಅದು ಕಾಂಪಿಟಿಷನ್ ಹೆಚ್ಚಿಗೆ ಸರ್ ಇವಾಗ ಇಲ್ಲಿ ಎಲ್ಲಿ ಹೋದ್ರೆ ಕಮ್ಮಿ ಹೆಚ್ಚಿಗೆ ಸರ್. ಹೆಂಗದ ರೇಟ್ ಭೂಮಿದೆಲ್ಲ? ರೇಟ್ ಸರ್ 16 ಲಕ್ಷ 16 ಲಕ್ಷ 24 ಸರ್. ಒಣ ಬೇಸಾಯ? ಒಣ ಬೇಸಾಯ ಸರ್. ಮತ್ತೆ 16 ಲಕ್ಷ ಯಾರು ಭೂಮಿ ತಗೋತಾರೆ? ಯಾರು ಇಲ್ಲ ತಗೊಂತಾರ ಸರ್. ತಗೋತಾರ ಕಮಿಷನ್ ತಗೊಂತಾರ ಸರ್. ಹಂಗೆ 10 ಮೇಲೆ ಸರ್, 16 ತನ ತಗೊಂತಾರ ಸರ್. ಬಹಳ ತುಟ್ಟಿ ಆತಲ್ಲ ಭೂಮಿ. ತುಟ್ಟಿ ಸರ್. ಮತ್ತೆ ಕಾಂಪ್ಸೆ ಸರ್, ಇವಾಗ ಎಲ್ಲ ಭೂಮಿ ಕೊಳ್ಳೋರು ಜಾಸ್ತಿ ಆಯ್ತು ಸರ್. ಮಂಡಿ ಭೂಮಿ ತಗೊಳೋರು ಜಾಸ್ತಿ ಆಗ್ಯಾರ. ಜಾಸ್ತಿ ಭೂಮಿ ಕೊಡೋರ್ ಇಲ್ಲ ಸರ್. ಕೊಡೋರ್ ಇಲ್ಲ? ಕೊಡೋರ್ ಇಲ್ಲ, ತಗೊಂಡವ್ರೆ ಜಾಸ್ತಿ ಆಗ ಸರ್. ತಗೊಳೋರ್ ಜಾಸ್ತಿ ಆಗ್ಯಾರ ಅಲ್ಲ. ಕೊಡೋರ ಇಲ್ಲ ಅಂದ್ಮೇಲೆ ತಗೊಳೋರು ಎಲ್ಲಿಂದ ತಗೋತಾರೆ? ಎಲ್ಲಿಂದ ತಗೊಂತಾರೆ ಸರ್? ಕಾಂಪ್ಸೆ ಹೆಚ್ಚಿಗೆ ಸರ್. ಇವಾಗ ಲೀಸ್ಗೆ ಸರ್ ಮತ್ತೆ 50 ನಡೆದ ಸರ್. ಮತ್ತೆ ಲೀಸ್ 40, 30, 50 ಲೀಸ್ 50,000 ಹೌದು ಸರ್. ಮತ್ತೆ ನೀರಾವರಿ 50,000 ನಡೆದ ಸರ್. ನೀರಾವರಿ ಈ ಕಡೆ ಸರ್ ವರ್ಷಕ್ಕೆ 50,000. ವರ್ಷಕ್ಕೆ 30,000 50 ತನಕ ನೀರಾವರಿ ನಡೆದ ಸರ್. ಮತ್ತೆ ಅಂದ್ರೆ ಲೀಸ್ ಅಷ್ಟಿದ್ರೆ ರೇಟ್ ಹೆಂಗೆ ಹೆಚ್ಚಿಗೆ ಇರ್ತದೆ ಸರ್? ಇನ್ನು ನಿಮ್ಗೆ ಅನುಭವ ಎಷ್ಟು ವರ್ಷದ್ರಿ ಒಕ್ಕಲ್ತನದ ಅನುಭವ? 20 ವರ್ಷ ಸರ್. 20 ವರ್ಷ ಮಾಡಾಕತ್ತೀರಿ? ನಾನು ಸಾಲಿ ಓದಿ ಸರ್. ಅವಾಗ ಫಸ್ಟ್ ಸಾಲಿ ಓದಿರಿ ನೀವು? SSLC ಓದಿನಿ ಸರ್. SSLC ಪಾಸ್ ಆಗಿನಿ ಸರ್. ಅವಾಗ SSLC ಪಾಸ್ ಆಗಿ ನಂದು ರನ್ನಿಂಗ್ ದಾಗ ಹೋಯ್ತು ಸರ್. BSF ಹೋಗಿತ್ತು ಸರ್. BSF ರನ್ನಿಂಗ್ ದಾಗ ಇದೆ ಸರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹೌದು ಸರ್. ಸೆಲೆಕ್ಷನ್ ಆಗಿತ್ತು ಅವಾಗ? ಆಗಿತ್ತು ಸರ್. ರನ್ನಿಂಗ್ ದಾಗ ನಂದು ಹೋಯ್ತು ಸರ್. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ ಪ್ರಧಾನಮಂತ್ರಿ ಸರ್. ಅದು ಏನಾಯ್ತು ಸರ್, ನಮ್ಮ ಎಷ್ಟಿಗೆ ಸರ್ 4 ನಿಮಿಷ ಕೊಡ್ತಾರ ನಮ್ಗೆ? OBCಗೆ 6 ನಿಮಿಷ ಕೊಡ್ತಾರ ಟೈಮಿಂಗು. ಅವಾಗ ನಮ್ದು ಇದೆ ಸರ್ ಸ್ವಲ್ಪ ಇಂಡಿಕೇಟ್ ಸರ್. ನಮ್ದು ಅಂದ್ರೆ ನಿಮಗೂ ಆಸೆ ನೌಕರಿಗೆ ಹೋಗ್ಬೇಕಂತ ಆಸೆ ಇತ್ತು ಸರ್ ನಮ್ಗೆ. ಆಗಲಿಲ್ಲ ಸರ್. ಅದು ಆಗಲಿಲ್ಲ. ಹೌದು ಸರ್. ನೋಡಿ ಈಗ ಆಗಲಿಲ್ಲ, ಮತ್ತೆ ಉಳ್ಕೊಂಡು ಮತ್ತೆ ಭೂಮಿ ಒಕ್ಕಲ್ತನ ಒಳ್ಳೆ ರೀತಿಯಿಂದ ಮಾಡಕತ್ತೀವಿ. ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಮಾಡ್ತೀವಿ ಸರ್. ಹಂಗೇನು ಭೂಮಿ ಯಾವಾಗ ಏನ್ ಮೇಂಟೆನ್ಸ್ ಮಾಡ್ಬೇಕು ಸರ್, ಯಾವಾಗ ಏನ್ ಮಾಡ್ಬೇಕಂತ ಎಲ್ಲ ಮಾಡ್ತೀವಿ ಸರ್. ಈಗ ಒಕ್ಕಲ್ತನ ಮಾಡಕತ್ತಿ ನೀವು 20 ವರ್ಷ ಆತಲ್ಲ? ಹೌದು ಸರ್. ಏನು ಅಭಿವೃದ್ಧಿ ಮಾಡ್ಕೊಂಡ್ರಿ ಒಕ್ಕಲ್ತನದಿಂದ? ಏನ್ ಮುಂದ್ ಬಂದಿರಿ ನೀವು? ಏನಿಲ್ಲ ಸರ್, ನಮ್ದು ಹಂಗೆ ಮದುವೆ ಮಾಡಿವಿ ಸರ್ ಮಕ್ಕಳಿಗೆ. ಮದುವೆ ಎಲ್ಲ ಮತ್ತೆ ಎಲ್ಲ ಇದು ಖರ್ಚು ಆಗುತ್ತೆ ಸರ್. ಮನೆ ಕಟ್ಸು ಸರ್, 2 ಮನೆ. ನಮ್ ಇವಾಗ ಮನೆ ಕಟ್ಸು ಸರ್, ಮತ್ತೆ 2 ಮನೆ ಸರ್. ಮತ್ತೆ 2 ಮನೆ ಎಷ್ಟು ಖರ್ಚು ಮಾಡಿದ್ರಿ? 15 ಆಗ ಸರ್ ಇವಾಗ. ಎರಡು ಸೇರಿ? ಹೌದು ಸರ್. 15 ಲಕ್ಷ. 15 ಲಕ್ಷ ಆಗ ಸರ್. ಇಲ್ಲ ನಿಮ್ ಕೈಯಿಂದ ದುಡ್ಡು ಅಥವಾ ಸಾಲ ಮಾಡಿರಿ? ಇಲ್ಲ ನಮ್ ದುಡ್ಡು ಸರ್. ಹಂಗೆ ಇರ್ತದೆ ಸರ್, ಸಾಲ ಜೊತೆ ಇರ್ತದೆ ಸರ್. ಸಾಲ ಜೊತೆ ಮನಿ ದುಡ್ಡು ಎಲ್ಲ ಸಾಲ ಸಾಲ ಮಾಡ್ಬೇಕು ಸರ್. ಮತ್ತೆ ಮಾಡ್ಲೇಬೇಕು. ಮಾಡ್ಲೇಬೇಕು ಸರ್. ಮತ್ತೆ ಸಾಲ ಮಾಡ್ಬೇಕು, ಮತ್ತೆ ಬೆಳೆ ಮಾಡ್ಬೇಕು, ಕಟ್ಬೇಕು ಸರ್ ಅದು. ಕರೆಗಲ್ಲ ಸರ್. ಮತ್ತೆ ಈಗ 10 ಎಕರೆ ಭೂಮಿ ಒಳಗ ಏನೇನ್ ಬೆಳೆ ಹಾಕಿರ್ತೀರಿ ನೀವು ವರ್ಷ? ನಾವು ವರ್ಷ ಸರ್ ಗದ್ದೆ ಹಾಕ್ತಿವಿ ಸರ್. ಎಷ್ಟು ಎಕರೆ ಗದ್ದೆ? ಗದ್ದೆ ಸರ್ ಕೆರೆ ತುಂಬಿದ್ರೆ 2.5 ಎಕರೆ ಆಗ್ತಿವಿ ಸರ್. 2 ಎಕರೆ 2 ಎಕರೆ ಸರ್. ಅದು ಮೇಂಟೆನೆನ್ಸ್ ಚಲೋ ಮಾಡ್ತೀವಿ ಸರ್. 70 ಚೀಲ ಅಷ್ಟು ಆಗ್ತವೆ ಸರ್. ಕೆರೆ ತುಂಬಿಲ್ಲ ಅಂದ್ರೆ ಏನಿಲ್ಲ ಸರ್. ಒಳ್ಳೆ ಜೋಳ ಬಿತ್ತೀವಿ ಸರ್. ಮತ್ತೆ ಜೋಳ ಬಿತ್ತೀರಿ? ಕೆರೆ ತುಂಬಿದ್ರೆ ನೀರು ಸರ್. ಮತ್ತೆ ಗದ್ದೆ ಬೇಕಾ ಸರ್? ನೀರು ಬೇಕಾವುದು ನೀರು ಸರ್. ಮತ್ತೆ ನೀರು ಇಲ್ಲ ಗದ್ದೆ ಬೆಳೆ ಗದ್ದೆ ಮತ್ತೆ ಜೋಳ ಬಿತ್ತಿರಿ ಗದ್ದೆ ಬರ್ತದ ಮಳೆ ಆಯ್ತಂದ್ರೆ ಗದ್ದೆ ನೀರು ನಿಂತು ಬಿಡುತ್ತಲ್ಲ? ಇಲ್ಲ ಸರ್. ಜೋಳ ಅಂದ್ರೆ ಇವಾಗ ಇದಾಗ್ತಿವಿ ಸರ್. ದಸರಾದ ಮೇಲೆ ಆಗ್ತಿವಿ ಜೋಳ ಅಂದ್ರೆ ಬಿಳಿಜೋಳ? ಬಿಳಿಜೋಳ ಸರ್. ಬಿಳಿಜೋಳಕ್ಕೆ ಹಾಕ್ತಿವಿ. ಸ್ವಲ್ಪ ಆಗಸ್ಟ್ ಆಗ್ತದೆ ಸರ್. ಮಳೆ ಜಾಸ್ತಿ ಆಗೋದಿಲ್ಲ ಅವಾಗ. ಅವಾಗ ಮಳೆ ಇರಂಗಿಲ್ಲ ಸರ್, ಚಳಿ ಇರ್ತದೆ ಸರ್ ಅವಾಗ. ಹೌದು ಚಳಿ ಇರ್ತದೆ ಸರ್. ಈಗ ಪ್ರತಿ ವರ್ಷ ನೀವು ಈ ನೀರಾವರಿ ಒಳಗೆ ಏನ್ ಹಾಕ್ತೀರಿ? ನೀರಾವರಿ ಒಳಗೆ ಬೋರ್ ಆಗಲಿ ಸರ್, ಒಂದು ಮೆಣಸಿನ್ಕಾಯಿ ಇರ್ತೀವಿ ಸರ್. ಸ್ವಲ್ಪ ಅಷ್ಟೇ ಮನೆ ಪೂರ್ತಿ. ಅಲ್ಲಿ ಸ್ವಲ್ಪ ಕವಳೆ ಹಾಕ್ತಿವಿ ಸರ್ ಅಷ್ಟೇ ಸರ್. ಅಲ್ಲಿ ಸ್ವಲ್ಪ ಸೀಡ್ಸ್ ಹಾಕ್ತಿವಿ ಸರ್. ಸೀಡ್ಸ್ ಅಂತ ಕವಳೆ ಮೆಣಸಿನ್ಕಾಯಿ ಹಾಕ್ತಾರೆ. ಸೀಡ್ಸು ಸೀಡ್ಸ್ ಅಂದ್ರೆ ಅದನ್ನ ಎಷ್ಟು ಮಾಡಿರ್ತೀರಿ? ಸೀಡ್ಸ್ ಅಂದ್ರೆ ಸರ್ ನಮ್ದೆಲ್ಲ ಮೊನ್ನೆ ಲಾಸ್ ಆಯ್ತು ಸರ್. ಸೀಡ್ಸ್ ತಗ ಸರ್. ಯಾಕ ನಾವು ಮೇಂಟೆನೆನ್ಸ್ ಅದಕ್ಕೆ ಮಾಡಿಲ್ಲ ಸರ್. ನಾವು ಬಹಳಷ್ಟು ಮಂದಿ ಬೀಜ ಹಾಕಿದವರು ಲಾಭ ಆಗುತ್ತೆ ಸರ್ ಅದು. ನಾವು ಯಾಕಂದ್ರೆ ನಾವು ಹಾಸ್ಪಿಟಲ್ ಆಗಿದ್ದೀವಿ ಸರ್. ನಮ್ ತಮ್ಮಗೆ ಆರಾಮಿಲ್ಲ, ಬೆವರಾಗಿದ್ದು ಸರ್ ಅವಾಗ. ಓ ಹಿಂಗಾಗಿ ಲಾಸ್ ಆತ್ ನಿಮ್ದು? ಲಾಸ್ ಆಯ್ತು ಸರ್ ನಮ್ದು. ಅಲ್ಲ ಇದೇ ವರ್ಷ ಲಾಸ್ ಆಗಿದೆ? ಇದೇ ವರ್ಷ ಸರ್ ಲಾಸ್. ಪ್ರತಿ ವರ್ಷ ಲಾಭ ಆಗತ್ತೆ? ಇದು ಹತ್ತಿ ಇದು ಕಾಟನ್ ಹತ್ತಿ ಚಲೋ ಬಂತು ಸರ್. ಸೀಡ್ ಅಂದ್ರೆ ಲಾಸ್ ಆಯ್ತು ಸರ್. ಸೀಡ್ ಅಂದ್ರೆ ಅದು ಮಾಡ್ಬೇಕಲ್ಲ ಸರ್. ಹೌದು, ಕ್ರಾಸಿಂಗ್ ಮಾಡ್ಬೇಕಲ್ಲ. ಕ್ರಾಸಿಂಗ್ ಮಾಡ್ಬೇಕಲ್ಲ ಸರ್. ಅದು ಕ್ರಾಸಿಂಗ್ ಡೇಟ್ ಬಾರ ಆತ ಮುಗಿದೋ ಸರ್. ಅಸಲ್ ಹೋಗಿ ಅದೊಂದು ಫೇಲ್ ಆಯ್ತು ಸರ್. ಹೌದು, ಕಾಟನ್ ಚಲೋ ಸರ್. ಕಾಟನ್ ಆದ್ರೆ ಮತ್ತೆ 100 ಮೇಲೆ ಸರ್. ಎಷ್ಟು ವರ್ಷದಿಂದ ಬೀಜ ಮಾಡಕತ್ತೀರಿ ಹತ್ತಿ ಬೀಜ? ನಾವು 3 ವರ್ಷದಿಂದ ಸರ್ ಅಷ್ಟೇ. 3 ವರ್ಷ? 3 ವರ್ಷ. ತಂಬಾಕದು ಹಾಕದಲ್ಲ ನೀವು? ತಂಬಾಕು ಹಾಕಿಲ್ಲ ಸರ್. ನಾವು ಹಾಕ್ತಾರೆ ನಮ್ಮ ಊರಾಗ ಸರ್. ನಾವು ಹಾಕಿಲ್ಲ. ನಾವು ಟ್ರ್ಯಾಕ್ಟರ್ ಸರ್ ಅಸಲು ಕಡೆ ಕಡೆ ಹೋಗ್ತಾವ. ತಂಬಾಕು ಆಗಿಲ್ಲ ಸರ್. ತಂಬಾಕು ಬಹಳ ಚಲೋ ಅಂತ ಹೇಳ್ತಾರೆ. ತಂಬಾಕು ಎಕರೆಗೆ 1 ಲಕ್ಷ ಬಂತ್ರಿ ನಮಗಂತ ಹೇಳ್ತಾರೆ. ಬಂದ ಸರ್, ಬಂದದ ತಂಬಾಕು ಬಂದ ಸರ್. ಮತ್ ಹಿಂಗಿದ್ದಾಗ ಲಾಭ ಚಲೋ ಅಲ್ಲ, ಮತ್ ತಂಬಾಕು ಯಾಕೆ ಹಾಕ್ಲಿಲ್ಲ? ನಾವು ಹಾಕಿಲ್ಲ ಸರ್. ನಾವು ಮನೆ ಕೆಲಸ ಇಟ್ಟಿದ್ವಿ ಸರ್. ಅದು ಸ್ವಲ್ಪ ಮಾಡಕ್ ಸತ್ತ ಸ್ವಲ್ಪ ಕೈಗಳು ಇದಾಗ್ತದೆ ಸರ್. ಅದು ಮಾಡ್ಬೇಕು ಸರ್. ಮಾಡ್ಬೇಕಾದ್ರೆ ಹಾಕ್ಬೇಕು ಸರ್. ಅದು ಕೈ ಇದಾಗ್ತಾವ? ಕೈ ಏನಿಲ್ಲ ಸರ್, ಅದು ಜೇಡ್ ಬರ್ತದೆ ಸರ್ ಕೈಗೆ. ಅದು ಅರ್ತಿವಲ್ಲ ಸರ್ ಅವಾಗ. ಕೈ ಸ್ವಲ್ಪ ಜೇಡ್ ಬರ್ತದೆ ಸರ್ ಅಷ್ಟೇ. ಅದು ಏನಿಲ್ಲ ಸರ್. ಅದು ಏನಿಲ್ಲ, ಊಟ ಮಾಡಕ್ ಸ್ವಲ್ಪ ಅದೇ ಇರ್ತದೆ ಸರ್. ಅದಷ್ಟೇ ಪ್ರಾಬ್ಲಮ್ ಸರ್. ತಂಬಾಕಿಂದು ವಾಸನೆ ಬರ್ತದೆ? ವಾಸನೆ ಬರ್ತದೆ ಸರ್. ನಾವು ಹಾಕಿಲ್ಲ ಸರ್, ಸುಮ್ಮನೆ ಹಾಕಿಲ್ಲ. ಹತ್ತಿ ಈ ಸಲ ಹಾಕಿದ್ರಲ್ಲ, ಎಷ್ಟು ಕ್ವಿಂಟಲ್ ಬಂತು ಒಂದ್ ಎಕರೆಗೆ? 21 ಸರ್, 20 ಕ್ವಿಂಟಲ್ ಸರ್. 20 ಕ್ವಿಂಟಲ್ ಒಂದ್ ಎಕರೆಗೆ? ಹೌದು ಸರ್. ಅಲ್ಲ, ಒಳ್ಳೆ ಇಳುವರಿ ಅಲ್ಲ 20 ಕ್ವಿಂಟಲ್ ಒಳ್ಳೆ ಇಳುವರಿ ಏನ ಅಷ್ಟು ಇಳುವರಿ ಬರ್ಬೇಕಾದ್ರೆ ಏನು ಯಾವ ಥರ ಮಾಡ್ತಾರೆ ನೀವು ಒಕ್ಕಲ್ತನ ಬೇಸಾಯ? ಒಕ್ಕಲ್ತನ ಏನ ಏನಿಲ್ಲ ಸರ್, ನಾವು ಸಸಿ ಬರ್ತಾವಲ್ಲ ಸರ್ ಅವಾಗಲಿಂದ ಕುಂಟೆ ಇರೋದು ಕಳೆ ತಗೋ ಸರ್, ಕಳೆ ತಗೋದು ಮತ್ತೆ ಮೇಂಟೆನೆನ್ಸ್ ಸರ್, 10 ದಿವಸಕ್ಕೊಂದ್ಸಲ ಎಣ್ಣೆ ಹೊಡ್ತೀವಿ ಸರ್, ಅದಕ್ಕೆ 10 ದಿವಸಕ್ಕೊಮ್ಮೆ ಒಂದ್ಮೇಲೆ ಎಣ್ಣೆ ಹೊಡ್ಬೇಕು ಸರ್ ಕಂಪಲ್ಸರಿ. ಚಲೋ ಬರ್ತದೆ ಸರ್, ಮತ್ತೆ ಡಿ ಎಪ್ ಹಾಕ್ತೀವಿ ಸರ್. 2 ಸಲ ಹಾಕ್ತೀರಿ ಗೊಬ್ಬರ? ಗೊಬ್ಬರ 3 ಸಲ ಹಾಕ್ತೀವಿ ಸರ್. 3 ಸಲ ಎಷ್ಟು ದಿವಸಕ್ಕೆ ಹಾಕ್ತೀರಿ ಅದನ್ನ? ಅದು 20 ದಿವಸಕ್ಕೊಮ್ಮೆಲೆ ಹಾಕ್ತೀವಿ ಸರ್. ತಿಂಗಳ ಒಂದು ತಿಂಗಳ ಆದ್ಕೂಲೆ ಹಾಕ್ತಾರೆ ಬೆಳೆ? ಇಲ್ಲ ಇಲ್ಲ, 20 ದಿವಸ ಆದ್ಮೇಲೆ ಹಾಕ್ತೀವಿ ಸರ್. ಕಾಳು ಹಾಕಿ 20 ದಿವಸಕ್ಕೆ? ಹಾಂ, 25 ದಿವಸ ಆಗ್ತದೆ ಸರ್. ಹಾಂ, ಮತ್ತೆ ನಡು ಗ್ಯಾಪ್ ಆದರೆ 21 ದಿವಸ ಆಗ್ಬೇಕು ಸರ್ ಗೊಬ್ಬರ. ಹಾಂ, ಇಷ್ಟು ತಂದು ಬರೋ ಹಾಕ್ಬೇಕು ಸರ್. ಅಂದ್ರೆ 3 ಸಲ ಹಾಕ್ತಾರೆ? 3 ಸಲ ಹಾಕ್ತೀವಿ. ಡಿ ಎಪ್ ಸರ್ ಪೊಟ್ಯಾಸು, ಅದು ಜಿಮ್ಗೆ ಕೊಡ್ಬೇಕು ಸರ್, ಅದಕ್ಕೆ ಹಂಗಾರೆ ಬೆಳೆ ಬೇಸ್ ಬರ್ತದೆ ಸರ್. ಅಂದರೆ ಗೊಬ್ಬರ ನೀವು 3 ಸಲ ಹಾಕಿದ್ರೆ ಎಷ್ಟು ಪ್ಯಾಕೆಟ್ ಹಾಕತ್ತೆ ಒಂದು ಎಕರೆ ಗೊಬ್ಬರ? ಒಂದು ಎಕರೆ 3 ಪ್ಯಾಕೆಟ್ ಅದನ್ನು ಹಾಕ್ತೀವಿ ಸರ್. ನಾವು 2 ಪ್ಯಾಕೆಟ್ ಅಲ್ಲಿ 3 ಪ್ಯಾಕೆಟ್ ಹಾಕ್ತೀವಿ ಸರ್. 3 ಪ್ಯಾಕೆಟ್? 2 ಪ್ಯಾಕೆಟ್ ಅಲ್ಲಿ 3 ಪ್ಯಾಕೆಟ್ ಹಾಕ್ತೀವಿ ಸರ್. ಡಿ ಎ ಪಿ, ಪೊಟ್ಯಾಶ, ಯೂರಿಯಾ? ಯೂರಿಯಾ ಸ್ವಲ್ಪ ಕಡಿಮೆ ಆಗ್ತದೆ ಸರ್, ಯಾಕಂದ್ರೆ ಯೂರಿಯಾದ ಏನು ಇರಂಗಿಲ್ಲ ಸರ್ ಅದ್ರಾಗ. ಹಾಂ, ಅದು ಅದ್ರಾಗ ಏನು ಇದರಂಗಿಲ್ಲ ಸರ್. ಪೊಟ್ಯಾಶಿಯಂ ಪೊಟ್ಯಾಸ್ನಾಗ ಡಿ ಎಪ್ ನಾಗ ಇದ್ರಾಗ ಇರ್ತದೆ ಸರ್ ವಿಟಮಿನ್ಸ್. ಹೆಂಗದ ಡಿ ಎ ಪಿ ಗೊಬ್ಬರ? ಡಿ ಎಫ್ ಸರ್ ಮತ್ತೆ ಇವಾಗ ಇನ್ನ ಖರೀದಿ ಮಾಡಿಲ್ಲ ಸರ್ ಈ ವರ್ಷ. ಹೋದ ವರ್ಷ ಹೆಂಗ? ಹೋದ ವರ್ಷ 1600 ಇತ್ತು ಸರ್. 1600? 1600 ಒಂದು ಚೀಲಕ್ಕ? ಒಂದು ಚೀಲಕ್ಕ? ಒಂದು ಚೀಲಕ್ಕೆ ಸರ್. ಅಂತವ್ ಎಷ್ಟು ಚೀಲ ಡಿ ಎ ಪಿ ಹಾಕ್ತೀರಿ ಒಂದ್ ಎಕರೆಗೆ? ಒಂದ್ ಎಕರೆ ಸರ್ ಮತ್ತೆ ನೋಡ್ರಿ ಸರ್, 2 ಡಿ ಎಫ್ ಆರ್ ಒಂದ್ ಯೂರಿಯಾ ಹಾಕ್ತಿವಿ ಸರ್ ಅದ್ರಾಗ. 2 ಡಿ ಎ ಪಿ, ಒಂದ್ ಯೂರಿಯಾ? ಮರ ಒಂದು ಡಿ ಎಫ್ ಒಂದು ಪುಟಾಸ್ ಹಾಕ್ತಿವಿ ಸರ್. ಒಂದೇ 2 ಎಕರೆ ಒಂದ್ ಯೂರಿಯಾ ಹಾಕ್ತಿವಿ ಸರ್ ಜೊತೆಗೆ. ಅಷ್ಟ ಹಾಕ್ತಿವಿ ಸರ್. ಹಾಕ್ತಿರಿ? ಅಂದ್ರೆ ಗೊಬ್ಬರನು ಬಹಳ ಖರ್ಚು ಬರ್ತಲ್ಲ ಗೊಬ್ಬರ? ಬರ್ತದೆ ಸರ್. ಆಗ್ಬೇಕು ಸರ್ ಮತ್ತೆ? ಇಲ್ಲ, ಬೆಳೆ ಎಲ್ಲಿ ಬರ್ತದೆ ಸರ್? 20 ಕ್ವಿಂಟಲ್ ಎಲ್ಲಿ ಬರ್ತದೆ ಸರ್? ಬರೋದಿಲ್ಲ. 10-12 ಹಂಗೆ ನಿಂತ ಸರ್. ಅಂದ್ರೆ ನೀವು ಗೊಬ್ಬರ ಹಾಕುದು ಹತ್ತಿ ಬೆಳೆ ಒಂದು 3 ತಿಂಗಳ ಒಳಗಾಗಿ ಮುಗಿಸ್ಬಿಡ್ತಾರನ? 3 ತಿಂಗಳ ಮುಗಿಸ್ಬಿಡ್ತು ಸರ್. ಮತ್ತೆ 3 ತಿಂಗಳ ಆದ್ಮೇಲೆ ಹಾಕದಿಲ್ಲ? ಹಾಕದಿಲ್ಲ ಸರ್. ಮತ್ತೆ ಇಷ್ಟೇ ಆದ್ಮೇಲೆ ಎಲ್ಲ ಹಾಕ್ತಿವಿ ಸರ್ ನಾವು? ಕಾಯಿ ಬಂದ ಮೇಲೆ ಅವಾಗ ಎಣ್ಣೆ ಹೊಡಿತೀವಿ ಸರ್. ಅವಾಗ ದ್ವಾಮ ಇದು ಬರ್ತದೆ ಸರ್, ಬಿಡಿ ದ್ವಾಮ, ಹಸಿರು ದ್ವಾಮ ಬರ್ತದೆ ಸರ್. ಅವಾಗ ಹೌದು ಹೊಡಿಬೇಕು ಸರ್, ಎಣ್ಣೆ ಹೊಡಿಬೇಕು ಸರ್. 3 ಸಲ ಗೊಬ್ಬರ ಮತ್ತೆ ಅದಕ್ಕೆ ಸರ್ ಪುಟೆ ಇದು ಇರ್ತಾ ಜಿಮ್ಗೆ ಇರ್ತಾರ ಸರ್, ಅದು ಹೊಡಿಬೇಕು ಸರ್. ಮತ್ತೆ ಕಾಯಿ ನಿಂದ್ರಂಗಿಲ್ಲ ಸರ್, ಮತ್ತೆ ಅದು ಅದು ಹೊಡಿಬೇಕು ಸರ್. ಎಲ್ಲ ದ್ವಾಮೆ ಹೊಡಿಬೇಕು ನೋಡಿ ಸರ್, ದ್ವಾಮದೇ ಹೊಡಿಬೇಕು ಸರ್, ಎಣ್ಣೆ ದ್ವಾಮದೇ ಹೊಡಿಬೇಕು ಸರ್. ಪರವಾಗಿಲ್ಲ, ನೀವು ಸಾಕಷ್ಟು ಒಕ್ಕಲ್ತನದಿಂದ ಲಾಭ ಮಾಡ್ಕೊಳಕ್ ಹತ್ತಿರಿ. ಈಗ ಹತ್ತಿ ಆಯ್ತು, ಮೆಣಸಿನಕಾಯಿ ಹೆಂಗ್ ಮಾಡ್ಬೋದು? ಮೆಣಸಿನಕಾಯಿ ಸರ್ ಅದ್ರಾಗ ಮುದುರು ಬರಂಗ ಕಂಟ್ರೋಲ್ ಆಗಲ್ಲ ಸರ್, ಅದು ಮುದುರು ಅಂತ ಬರ್ತಾವಲ್ಲ ಸರ್, ಅದು ಕಂಟ್ರೋಲ್ ಆಗಿಲ್ಲ ಸರ್. ಯಾವ್ದು ನೀವೇನು ಬ್ಯಾಡ್ಗೆ ಹಾಕ್ತಿರು? ನಾವು ಸಿಜೆಂಟ್ ಹಾಕಿದ್ವಿ ಸರ್, ಸಿಜೆಂಟ್ ಅದ್ರಾಗ ಹಾಕಿದ್ವಿ ಸರ್. ಇವಾಗ ಏನು ಅಷ್ಟೊಂದು ಬಂದಿಲ್ಲ ಸರ್, ಇವಾಗ ಮುದುರು ಬಂತು ಸರ್. ಅದು ಮೆಣಸಿನ್ಕಾಯಿ ಬಂದ್ರೆ ಚಲೋ ಬರ್ತದೆ ಸರ್, ಇಲ್ಲಾಂದ್ರೆ ಕೆಳಗೆ ಬಿಸಾಕ್ತದೆ ಸರ್. ಅದು ಹೌದು ಹಂಗೆ ಸರ್. ಅದು ಮೆಣಸಿನ್ಕಾಯಿ ಸರ್, ಖಾರದ ಮೆಣಸಿನ್ಕಾಯಿ? ಹಾಂ, ಖಾರದ ಮೆಣಸಿನ್ಕಾಯಿ ಹಾಕಿದ್ವಿ ಸರ್. ನಾವು ಡಬಲ್ ಫೈ 3 1 ಎಷ್ಟು ಚೆನ್ನಾಗಿ ಬಂತಂದ್ರೆ ಎಷ್ಟು ಕ್ವಿಂಟಲ್ ತೆಗೆದ್ರಿ ನೀವು ಇಲ್ಲಿ ತನಕ ಮೆಣಸಿನ್ಕಾಯಿ? ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಬಂದದ ಮೆಣಸಿನ್ಕಾಯಿ ಸರ್? 15 ಕ್ವಿಂಟಲ್ ಅಷ್ಟೇ ಸರ್. 15? ಅದಕ್ಕೂ ಖರ್ಚು ಬಹಳ ಬರ್ತಲ್ಲ, ಖರ್ಚು ಜಗ್ಗಿ ಬರ್ತದೆ ಸರ್. ಅದಕ್ಕೆ ಎಷ್ಟು ಒಂದ್ ಎಕರೆಗೆ ಅಂದಾಜು? 1 ಲಕ್ಷ ಆಗತ್ತ? 1 ಲಕ್ಷ ಆರಾಮ ಆಗ್ತದೆ ಸರ್. ಆರಾಮ ಮಾಡ್ಬೇಕಾಗುತ್ತೆ ಸರ್. ಆಗ್ತದೆ ಅಲ್ಲ, 1 ಲಕ್ಷ ಒಂದ್ ಎಕರೆಗೆ ಮತ್ತೆ ರೊಕ್ಕ ಎಲ್ಲ ತರಬೇಕು ಹಾಕ್ಬೇಕು? ಒಂದ್ ಎಕರೆ ಸರ್ ಬೇಸ್ ಬಂದ್ರೆ 30 ಕ್ವಿಂಟಲ್ ಬರ್ತದೆ ಸರ್ ಮೆಣಸಿನ್ಕಾಯಿ ಸರ್. 30 ಕ್ವಿಂಟಲ್? 30 ಕ್ವಿಂಟಲ್ ಆರಾಮ ಬರ್ತದೆ. 20-30 ಬರ್ತದೆ ಸರ್, ಚಲೋ ಬಂದ್ರೆ ಸರ್. 20 ಅಂದ್ರೆ ಮಿನಿಮಮ್ ಸರ್. 20,000 ಹೋದ್ರೆ ಸರ್ 20 ಕ್ವಿಂಟಲ್ ಅಂದ್ರೆ ಏನ್ ಸರ್? ಮತ್ತೆ 20 ಕ್ವಿಂಟಲ್ 20 ಅಂದ್ರೆ ಆದ್ ನಿಮ್ಗೆ 4 ಲಕ್ಷ ರೂಪಾಯಿ ಆಯ್ತು. ಮತ್ತೆ ಅದೇ ಸರ್, 1 ಲಕ್ಷ ಆರಾಮ್ ಖರ್ಚು ಬರ್ತದೆ. 1 ಲಕ್ಷ ಬಂದ್ರೆ 3 ಲಕ್ಷ ಉಳಿತು ಉಳ್ತದೆ ಸರ್ ಅದ್ರ ಮೇಲೆ ಅದ್ರಾಗ ಅಂದ್ರೆ ಸರ್. ಅಷ್ಟು ಲಾಭ ಇದೆ ಮೆಣಸಿನ್ಕಾಯಿದು? ಮೆಣಸಿನ್ಕಾಯಿ ಲಾಭ ಅಲ್ಲ, ರೇಟ್ ಬರ್ಬೇಕಲ್ಲ ನಿಮ್ಗೆ. ಈ ವರ್ಷ ನಿಮ್ಗೆ 6,000-5,000 ಬಂತಂದ್ರೆ ಎಲ್ಲಿ ಬರ್ತದೆ? ಇವಾಗ 6-7 ಸಾವಿರ ಸರ್, ಇವಾಗ ಲಾಸ್ ಆದ್ರೆ ರೈತರು ಸರ್. ಈ ವರ್ಷ ರೈತರು ಮೆಣಸಿನ್ಕಾಯಿ ರೈತರ ಲಾಸ್ ಸರ್. ಇವಾಗ ಈ ನೋಡ್ರಿ, 6,000 ಅಂತಂದ್ರೆ 10 ಕ್ವಿಂಟಲ್ ಅಂದ್ರೆ ನಿಮ್ಗೆ 8 ಅಥವಾ 60,000 ಸರ್. 20 ಕ್ವಿಂಟಲ್ ಬಂದ್ರೆ 1,20,000. ಹೌದು ಸರ್. ಒಂದ್ ಲಕ್ಷ ಖರ್ಚು ಮಾಡಿ ನಿಮ್ಗೆ ಉಳಿದಿದೆ ಈ ವರ್ಷ ಅಂದ್ರೆ ಉಳಿಲ್ಲ ಸರ್ ರೈತರು ಸರ್. ಈ ವರ್ಷ ಹೋದ ವರ್ಷ ಉಳಿಲ್ಲ ಸರ್. 3 ವರ್ಷ ಕಡೆ ಚಲೋ ಇತ್ತು ನಾವು ಸರ್ ಮೆಣಸಿನ್ಕಾಯಿ. 25 ಹೋಗಿ ಸರ್ ಅವಾಗ. 2 ವರ್ಷದಿಂದ ಅವಾಗೆಲ್ಲ 50,000 ತನಕ ಹೋಗಿತ್ತು. ಹೌದು ಹೌದು ಸರ್. ಅವಾಗ ನಾವು ಕ್ವಿಂಟಲ್ಗೆ ಬ್ಯಾಡ್ಗೆ 50,000 ಮತ್ ನಾವ್ ಇಟ್ಟಿದ್ದು 25,000 ಸರ್ ಅವಾಗ. 2 ವರ್ಷ ಕಳೆ ಸರ್, 2 ವರ್ಷ 3 ವರ್ಷ 3 ವರ್ಷ ಬೆಳೆ ಸರ್ ಅದು. ಅವಾಗ 25,000 ನಾವು ಮಾರಿವಿ ಸರ್ ಅವಾಗ. ನಾವು ಗುಂಟೂರ್ಗೆ ಮಾರ್ಕೊಂಡು ಬಂದ್ವಿ ಸರ್ ಅವಾಗ ಗುಂಟೂರ್ಗೆ. ಈ ಮೆಣಸಿನ್ಕಾಯಿ ನೋಡ್ರು, ಹತ್ತಿ ಅದು ಬೆಳಿತಿರ್ ನೀವು? ಒಂದ್ ಎಕರೆಗೆ 20 ಕ್ವಿಂಟಲ್ ತೆಗೆದ್ರೆ ಹತ್ತಿ ಏನ ಅದನ್ನ ಒಮ್ಮೆ ಮಾರ್ಬಿಡ್ತಿರೋ ಅಥವಾ ಏನ್ ಇಡ್ತಿರೋ ಹತ್ತಿನ? ನಾವ್ ಅವಾಗ ಬಿಡಿಸಿದ ಹಂಗೆ ಮಾರ್ತೀವಿ ಸರ್. ಸ್ವಲ್ಪ ಹಸಿರ್ತಾವಲ್ಲ ಸರ್ ಅವಾಗ, ತೂಕ ಬರ್ತದೆ ಸರ್. ಹೌದು, ಹಂಗೆ ಮಾರ್ಬಿಡ್ತೀವಿ ಸರ್. ಒಣಗಿದ್ರೆ ಮತ್ತದು ಒಣಗಿದ್ರೆ ತೂಕ ಬರಂಗಿಲ್ಲ ಸರ್. ಒಂದ್ 10 ಕ್ವಿಂಟಲ್ ಇಟ್ರೆ ಅಂದ್ರೆ ಅದ್ರ ಒಂದ್ ಕ್ವಿಂಟಲ್ ಹೋಗ್ತದೆ ಸರ್. ಮತ್ತೆ ರೇಟ್ ಹೆಚ್ಚಿಗೆ ಬರ್ತದೆ ಸರ್ ಇಟ್ರೆ, ಅಲ್ಲಿಂದ ಅಲ್ಲೇ ಹೋಗ್ತದೆ ಸರ್ ನಮ್ದು. ಒಂದ್ ಕ್ವಿಂಟಲ್ ಅಂದ್ರೆ ಹೋಗ್ತಾ ನಿಮ್ಗೆ ಅಲ್ಲೇ 6-7 ಸಾವಿರ. ಮತ್ತೆ ಇಲ್ಲಿ ಹೋಗೋದು ಅಲ್ಲಿ ಹೋಗ್ತದೆ ಸರ್. ಹೌದು, ನಾವ್ ಇಟ್ರೆ ರೇಟ್ ಬರ್ತದೆ ಸರ್. ಇಲ್ಲಿ ಅತ್ತೆ ತೂಕ ಬರಂಗಿಲ್ಲ, ಮತ್ತೆ ಇಡಬೇಕು, ಜಾಗ ಬೇಕಾದಕ್ಕೆ ಅದಕ್ಕೆ ಕುಂದಿರ್ಬೇಕು. ಮತ್ತೆ ಇದು ಬರ್ತದ ಸರ್, ತಿಂಡಿ ಬರ್ತದ ಸರ್? ತಿಂಡಿ ಬರ್ತದ, ಆಮೇಲೆ ಬೆಂಕಿ ಬಿತ್ತು ಏನೋ ಅಥವಾ ಜಗ ಎಲ್ಲ ಸಮಸ್ಯೆ ಅಲ್ಲ. ಯಾವಾಗ ಯಾವಾಗ ಏನೋ ಮಾರ್ಬಿಡ್ತು ಸರ್. ಮಾರೋ ಚಲೋ ಅದು. ಹತ್ತಿ, ಯಾಕಂದ್ರ ಅದು ಮಾಳಷ್ಟು ಮಾಲ ಮನೆಯಾಗ ಇಡಕ್ ಆಗಲ್ಲ, ದೊಡ್ಡ ದೊಡ್ಡ ಜಾಗ ಹಿಡ್ಕೋತಾವ. ಜಾಗ ಐತಿ ಸರ್, ಜಾಗ ಐತಿ ಅನ್ನೋದು ಇಡಂಗಿಲ್ಲ ಸರ್, ನಾವು ಒಟ್ಟು ಮಾರ್ತೀವಿ ಸರ್. ಹೆಂಗ್ರಿ ಹಿರಣ್ಣವ್ರ ಒಕ್ಕಲ್ತನದೊಳಗ ನೋಡ್ರಿ, ಈಗ ಬಹಳಷ್ಟು ಮಂದಿ ಏನ್ರಿ ಒಕ್ಕಲ್ತನ ಲಾಭ ಇಲ್ಲ ಹಾಗ ಈಗ ಅಂತ ಹೇಳ್ತಾರ. ಒಕ್ಕಲ್ತನದಾಗ ನೋಡ್ರಿ ಸರ್, ದುಡಿದ್ರೆ ಲಾಭ ಬರ್ತದೆ ಸರ್, ದುಡ್ಲಾರ್ದವ್ರು ಲಾಭ ಬರ್ಬೇಕಂದ್ರೆ ಬರಂಗಿಲ್ಲ ಸರ್. ಬರದಿಲ್ಲ, ಬರದಿಲ್ಲ ಸರ್. ಹೆಂಗ್ ಬರ್ತದೆ ಸರ್? ಮನೆಯವ್ರು ದುಡಿಬೇಕು. ಹಾ, ಮತ್ತೆ ಮನೆಯವ್ರು ದುಡಿಬೇಕು ಸರ್. ಮನೆಯವ್ರು ಕೂಲಿ ಹೆಚ್ಚಿದ್ರೆ ಎಲ್ಲಿಂದ ಬರ್ತದೆ ನೀವು? ಕೂಲಿ ಹೆಚ್ಚಿದ್ರೆ ಬರಂಗಿಲ್ಲ ಸರ್. ಒಂದು ಅಲ್ಲ, ಮನೆಯ ದುಡಿಯವ್ರ ಇರೋದಿಲ್ಲ, ಅವಾಗ ಏನ್ ಮಾಡ್ಬೇಕು ನಾವು? ಕೂಲಿ ಹೆಚ್ಚಬೇಕಲ್ಲ. ದುಡಿಯೋರಿಲ್ಲ ಅಂದ್ರೆ ಏನ್? ರೈತರು ಮಾರಿಲ್ಲ ಸರ್. ಅಲ್ಲ, ದುಡಿಯೋರ ಮನೆಯಾಗ ಯಾರಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು? ಯಾರಿಲ್ಲ ಅಂದ್ರೆ ಮತ್ತೆ ಕೂಲಿಗೆ ಸರದ ಸರ್. ಕೂಲಿಗೆ ಅದು ಅದಕ್ಕೆ ಅವ್ರು ಲೀಸ್ ಕೊಟ್ಬಿಡ್ತಾರೆ. ಲೀಸ್ ಕೊಡ್ತಾರೆ ಸರ್. ಹಾ, ಮನೆಯಾಗ ಮಾಡೋರಿಲ್ಲ ಅಂದ್ರೆ ಲೀಸ್ ಕೊಡ್ತಾರೆ ಸರ್. ಈಗ ನೋಡ್ರಿ, ನೀವು ಲೀಸ್ ಹೇಳ್ತೀರಿ, ನೀವು 30,000 40,000 ಮತ್ತೆ ಲೀಸ್ ಐತೆ ಸರ್. ಅಲ್ಲ, 30,000 ನೀವು ಒಣಬೇಸ್ದಾಗ ಲೀಸ್ ತಗೊಂಡು ಹೆಂಗ ಉಳಿತದ ಅದ್ರಲ್ಲಿ? 30,000 ರೂಪಾಯಿ ಅವ್ರು ಕೊಡ್ಬೇಕು, ಖರ್ಚು ತೆಗಿಬೇಕು. ನೋಡ್ರಿ ಸರ್, ಮಳೆ ಚಲೋ ಬಂದ್ರೆ ನಾವು ಮೇಂಟೆನೆನ್ಸ್ ಚಲೋ ಮಾಡಿದ್ರೆ ಉಳಿತಾವೆ ಸರ್. ಮಳೆ ದೇವ್ರ ಕೈಗೆ ಸರ್, ಅದು ಮಳೆ ಬಂದ್ ಬರ್ಬೇಕಾದ್ರೆ ಅದು ಮಳೆ ಮೇಂಟೆನೆನ್ಸ್ ಚಲೋ ಚಲೋ ಬಂದ್ರೆ ಸರ್ ಉಳಿತಾವೆ ಸರ್. ಮಳೆ ಬರ್ಲಿಲ್ಲಪ್ಪ, ಮಳೆ ಕೈ ಕೊಟ್ರ ಸರ್ ಅಂದ್ರೆ ಉಳಂಗಿಲ್ಲ ಸರ್, ರೈತರಿಗೆ ಉಳಂಗಿಲ್ಲ ಸರ್. ಅದಕ್ಕೆ ಲೆವೆಲ್ ಆಗ್ತದೆ ಸರ್, ಮತ್ತೆ ರೈತರು ಅಲ್ಲೇ ಇರ್ತೀವಿ ಸರ್ ನಾವು. ಹೆಂಗೆ ಒಕ್ಕಲ್ತನ ನಿಮ್ದು? ನೀವು ಮನೆಯವರು ದುಡಿಯವರು ಎಷ್ಟು ಮಂದಿ ರೀ? ನಾವು ಮನೆಗೆ ನೋಡಿ ಸರ್, ನಾನು ನಮ್ಮ ತಮ್ಮ ಇದ್ದ ಸರ್, ನಮ್ಮ ತಮ್ಮ ಸತ್ತ ಸರ್ ಹೋದ ವರ್ಷ, ಒಂದು ಇನ್ನೂ ತಿಂಗಳಾಯ್ತು ಸರ್, ಕಿಡ್ನಿ ಫೇಲ್ ಆಗಿತ್ತು ಸರ್. ನಮ್ಮ ತಮ್ಮ ಗೆಳೆ ಓಡ್ತಿದ್ದ ಸರ್, ನಾನು ಟ್ರ್ಯಾಕ್ಟರ್ ಓಡ್ತಿದ್ದು, ಹಂಗೆ ನಡೆದಿದ್ದು ಸರ್. ನಮ್ದು ಟ್ರ್ಯಾಕ್ಟರ್ ಇಟ್ಟಿರಿ? ಟ್ರ್ಯಾಕ್ಟರ್ ಇಟ್ಟಿವಿ ಸರ್. ನಮ್ದು ಎಷ್ಟು ವರ್ಷ ಟ್ರ್ಯಾಕ್ಟರ್ ಇಟ್ಟ? ಟ್ರ್ಯಾಕ್ಟರ್ ಇಟ್ಟು 17 ವರ್ಷ ಸರ್ ನಮ್ದು. ಏನು ಹೊಸದ ತಗೊಂಡಿದ್ರೆ? ಇಲ್ಲ, ಅವಾಗ 2 ವರ್ಷ ಗಾಡಿ ತಗೊಂಡಿದ್ದೆ ಸರ್. ತಗೊಂಡು ಮತ್ತೆ ಇನ್ನೂ 17 ವರ್ಷ ಹಂಗೆ ನಡೆಸ್ತೀನಿ ಗಾಡಿ. ಸೆಕೆಂಡ್ ಹ್ಯಾಂಡ್ ತಗೊಂಡು? ಸೆಕೆಂಡ್ ಹ್ಯಾಂಡ್ 2 ವರ್ಷ ಗಾಡಿ ತಗೊಂಡಿದ್ದೆ ಸರ್. ಹಂಗೆ ಇವಾಗ ಸತ್ತ ಹಂಗೆ ನಡ್ತದೆ ನಮ್ಮ ಗಾಡಿ? ಹಂಗೆ ನಡಕತ್ತೆ, ಹಂಗೆ ಮಾಡ್ತೀವಿ ಸರ್ ರಿಪೇರಿ. ಯಾವಾಗ ಹೋಗ್ತಾ ಅವಾಗ ಮಾಡಿಸ್ತೀವಿ ಸರ್. ಎಷ್ಟಕ್ಕೆ ತೊಗೊಂಡಿದ್ರೆ ಅವಾಗ ಅದನ್ನು? ಅವಾಗ 3 ಲಕ್ಷ ತಗೊಂಡಿದ್ದು ಸರ್, ಇಂಜನ್ ಒಂದು ಸರ್. ಯಾವ ಟ್ರ್ಯಾಕ್ಟರ್ ಅದು? ಸರೋಜ ಸರ್, ಸರೋಜ ಗಾಡಿ ಸರ್. ನೋಡ್ರಿ, ಅದು ಟ್ರ್ಯಾಕ್ಟರ್ 10 ಎಕರೆ ಭೂಮಿ ಮಾಡ್ಕೊಂಡು, ಮತ್ತೆ ಯಾಕಂದ್ರೆ 10 ಎಕರೆ ಅಂದ್ರೆ ಟ್ರ್ಯಾಕ್ಟರ್ ಬೇಕು ಒಂದು. ಬೇಕು ಸರ್, ಮತ್ತೆ ನಾವು ಹಂಗೆ ಬಾಡಿಗೆ ಹೋಗ್ತೀವಿ ಸರ್, ಕರೆದ್ರೆ ಇಲ್ಲ ಅಂದ್ರೆ. ಹೆಂಗದ ರೇಟ್ ಬಾಡಿಗೆ ಅದು ಈಗ? ಬಾಡಿಗೆ 1 ತಾಸಿಗೆ 800 ಕೊಡ್ತಾರೆ ಸರ್. 1 ತಾಸಿಗೆ ಕುಂಟಿ ಹೊಡಿದ? ಮಡಿಕೆ ಹೊಡೆ ಸರ್. ಮಡಿಕೆ ಹೊಡಿದು ಕುಂಟೆ ಹೊಡೆದ್ರೆ 600 ಕೊಡ್ತಾರೆ ಸರ್. 600 ನೇಗಿಲ ಹೊಡಿದ್ರೆ? ನೆಗಿಲೇ ಸರ್, ಮತ್ತೆ 800 ಕೊಡ್ತಾರೆ ಸರ್. 800 ರೂಪಾಯಿ 800 ಕೊಡ್ತಾರೆ ಸರ್. ಮತ್ತೆ ಹೊರಗಡೆ ಏನಾರು ಬಾಡಿಗೆ ಹಿಂಗೆ ತೊಗೊಂಡು ಹೋಗೋದು, ಏನಾರು ಮಾಲು ಮಸೀದ್ ಒಯ್ದು? 3,000 ಕೊಡ್ತಾರೆ ಸರ್ ಒಂದ್ ದಿವಸ. 3,000 ಒಂದ್ ದಿವಸ ಬಾಡಿಗೆ? ಬಾಡಿಗೆ. ಒಂದ್ ವರ್ಷಕ್ಕೆ ಬಾಡಿಗೆ ಎಷ್ಟಕ್ಕ ಟ್ರ್ಯಾಕ್ಟರ್ ನಿಮ್ದು? ಒಂದ್ ವರ್ಷಕ್ಕೆ ಬಾಡಿಗೆ ಸರ್ ನಾವು ಲೆಕ್ಕ ಇಡಂಗಿಲ್ಲ ಸರ್. ಹಂಗೆ ಬರ್ತಿರ್ತಾವ ಹೋಗಿರ್ತಾವ ಸರ್, ಅವ್ರು ಲೆಕ್ಕ ಇಡಂಗಿಲ್ಲ ಸರ್. ಅವು ಇಡಲ್ಲ ಹಂಗೆ ಖರ್ಚಿಗೆ ಬರ್ತಾವ ಸರ್, ಹೋಗಿರ್ತಾವ ಸರ್, ಅಷ್ಟೇ, ಏನ್ ಲೆಕ್ಕ ಇಡಂಗಿಲ್ಲ ಸರ್. ಅವಾಗ ಅವಾಗ ಚಲೋ ದುಡ್ಡು ಸರ್, ಇವಾಗ ಗಾಡಿಗಳು ಊರಾಗ ಜಗ್ಗಿಯಾಗೋ ಸರ್, ಇವಾಗ ದುಡಂಗಿಲ್ಲ ಸರ್. ಎತ್ತುಗಳು ಇಟ್ಟಿರಿ? ಎತ್ತುಗಳು ಐತೆ ಸರ್. ನಮ್ಮ ಎಷ್ಟದಾವ ಎತ್ತುಗಳು? ಎರಡೇ ಸರ್, ಎರಡು ಎತ್ತು ಒಂದು ಟ್ರ್ಯಾಕ್ಟರ್. ಮನೆಯವರ ಟ್ರ್ಯಾಕ್ಟರ್ ಹೊಡಿತೀರಿ? ಮನೆಯವರ ಸರ್, ಬೇರೆಯವ್ರು ಕೊಟ್ಟರೆ ಗಾಡಿ 17 ವರ್ಷ ಇರ್ತದೆ ಸರ್. ಅದು ಇರೋದಿಲ್ಲ. ಹೌದು, ನಾವೇ ಓಡ್ತೀವಿ, ನಾನೇ ಓಡ್ತೀನಿ ಸರ್. ಗಾಡಿ ಓಡ್ತೀರಿ? ಎಲ್ಲ ಓಡ್ತೀನಿ ಸರ್. ಅದೇ, ಮನೆಯವರು ಇದ್ರೆ ಭಾಳ ಚಲೋ. ಈಗ ಟ್ರ್ಯಾಕ್ಟರ್ ಹೊಡೆಯವರು ಮನೆಯವ್ರು ಇರ್ಬೇಕು, ಡ್ರೈವರ್ ಕೈಗೆ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಡ್ರೈವರ್ ಕೈ ಕೊಡಂಗಿಲ್ಲ ಸರ್ ನಾವು. ನಾವೇ ಓಡ ಸರ್. ನೋಡ್ರಿ, 17 ವರ್ಷ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೊಂಡು 17 ವರ್ಷ ಆತ ಅಂತ ಹೇಳ್ತೀರಿ. 17 ವರ್ಷದಿಂದ ಟ್ರ್ಯಾಕ್ಟರ್ ನೋಡ್ರಿ, ಇಷ್ಟು ಚೆನ್ನಾಗಿ ಇಟ್ಕೊಂಡಿರಿ ಅಂತ. ರಿನೂವಲ್ ಮಾಡ್ಸಿದ್ ಸರ್, ಮತ್ತೆ ಆಲ್ ಟೈಪ್ಸ್ ಮತ್ತೆ ಮೊನ್ನೆ ರಿನೂವಲ್ ಮಾಡಿಸಿ, 1 ವರ್ಷ ಸರ್ ಮಾಡ್ಸಿ ಸರ್. 15 ವರ್ಷ ಮುಗಿತ ಸರ್ ಅದು? ಮತ್ತೆ ಹೌದು, ಮತ್ತೆ 5 ವರ್ಷ ಮಾಡ್ಸಿ ಸರ್. ಏನೇನ್ ರಿಪೇರಿ ಬರ್ತದೆ ಟ್ರ್ಯಾಕ್ಟರ್ ಬಾಳ ಅಂದ್ರ? ರಿಪೇರ್ ಬರ್ತದೆ ಸರ್. ರಿಪೇರ್ ಅಂದ್ರೆ ಏನು? ಕ್ಲಚ್ ಪ್ಲೇಟ್ ಬರ್ತದೆ ಸರ್, ಆಯಿಲ್ ಚೇಂಜ್ ಎಲ್ಲ, ಗೇರ್ ಬಾಕ್ಸ್ ಸರ್ ಚಲೋ, ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಮಾಡಿಸೋದು, ಚೇಂಜ್ ಕ್ಲಚ್ ಪ್ಲೇಟ್, ಟೈರ್ ಟ್ಯೂಬ್ ಹೊಸ ಹಾಕಿಸ್ಬೇಕು. 8 ವರ್ಷಕ್ಕೊಮ್ಮೆ ಟೈರ್ ಟ್ಯೂಬ್ ಸರ್? ನಾವು ದುಡಿದ ಮೇಲೆ ಇರ್ತದೆ ಸರ್ ಅದು. ಅದು ಕೆಲಸ ಇದ್ದ ಮೇಲೆ ಟೈರ್ ಇರ್ತದೆ ಸರ್, ಇಲ್ಲ ಅಂದ್ರೆ ಹಂಗಿಲ್ಲ ಸರ್. ಟೈರ್ ಸರ್ ಹೆಂಗದಾವ ಈಗ? ಮುಂದಿನ ಟೈರ್ ಎಷ್ಟು ಹಾಕವ? ಮುಂದಿನ ಟೈರ್ 7,000 ಮೇಲೆ ಸರ್. 8,000 ದೊಡ್ಡ ಟೈರ್ ನಡುವಿನ ಟೈರ್ ಸರ್? ಅಲ್ಲ, ದೊಡ್ಡ ಮುಂದೆ ಎಂಜಿನ್ ಟೈರ್ ಬರ್ತಾವಲ್ಲ. ಮುಂದಿನ ಟೈರ್ ಮತ್ತೆ ನಡುವಿನ ಸರ್? ನಡುವಿನ ಸರ್ ನಮ್ಮ 35,000 ಇರ್ತಾವ ಸರ್. ಎರಡು 35,000 ಇರ್ತಾವ. ಮುಂದೆ ಸಣ್ಣ ಟೈರ್ 8,000 ಇರ್ತಾವ ಸರ್. 8,000 ಟ್ರಯಲ್ ಅವು 8,000 ಅವು. ಹಿಂದೆ ಟ್ರಯಲ್ ನೀವು ಆದ್ರೆ ಸರ್ ಹಿಂದೆ 34,000 ಇರ್ತಾವ ಸರ್. ಹೌದಾ? ಹೌದು ಸರ್. ಹಿಂದೆನೂ ಸರ್ ಹಿಂದಿನ ಎಲ್ಲ ಟ್ರ್ಯಾಕ್ಟರ್ ಗಳೆ ಸಾಮಾನು ಇಟ್ಕೊಂಡಿರಿ? ಅಷ್ಟು ನಾವು ಇಟ್ಕೊಂಡಿವಿ ಸರ್. ಏನೇನದಾವ ಗಳೆ ಸಾಮಾನು? ಗಳೆ ಸಾಮಾನು 4 ಸರ್ ಅಷ್ಟೇ. ಮಡಿಕೆ, ಕುಂಟೆ ಸರ್, ಟಿಲ್ಲರ್, ಇದು ಬ್ಲೇಡ್, ಲೆವೆಲ್ ಮಾಡೋ ಬ್ಲೇಡ್. ಲೆವೆಲ್ ಬ್ಲೇಡ್ ಇಲ್ಲ ಸರ್. ಇಲ್ಲ, ಎಣ್ಣೆ ಹೊಡೆದ ಸರ್. ಬ್ಲೇಡ್ ಇದ್ರೆ ನಮ್ಮ ಪಕ್ಕದಾಗ ತಗೊಂಡಿತ್ತು ಸರ್. ತಗೊಂಡ್ ಬಾಡಿಗೆ ಸಿಗ್ತಾವ? ಇಲ್ಲ ಸರ್, ನಮ್ಮವ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗುದು ಅಷ್ಟೇ. ಎಣ್ಣೆ ಹೊಡೆದ ಪಂಪ್ ಸರ್, ಎಣ್ಣೆ ಹೊಡ್ತೀವಿ, ಹತ್ತಿ ಹೊಲಕ್ಕೆ ಸರ್. ಮತ್ತೆ ಟ್ರ್ಯಾಕ್ಟರ್ ಪಂಪ್ ಕುಂದಿರ್ಸ್ತೀವಿ ಸರ್. ಮತ್ತೆ ಟ್ರ್ಯಾಕ್ಟರ್ ನೋಡ್ರಿ, ಇದನ್ನ ಸರಿಯಾಗಿ ಮೇಂಟೈನ್ ಮಾಡ್ಬೇಕು. ಚಲೋ ಚಲೋ ಮಾಡಿದ್ರೆ ಚಲೋ. ಏನೇನು ಚೆಕ್ ಮಾಡ್ಕೋಬೇಕು ಟ್ರ್ಯಾಕ್ಟರ್ದು? ಹೌದು ಸರ್. ಏನು ಚೆಕ್ ಮಾಡ್ಬೇಕು ಅದ್ರಲ್ಲಿ? ಏನು ಚೆಕ್ ಸರ್? ಇಲ್ಲ, ಗಾಡಿ ಧೂಳ ಇರ್ತದಲ್ಲ ಸರ್, ಎಲ್ಲ ಒರೆಸ್ಬೇಕು ಸರ್. ಒರೆಸ್ಬೇಕು ಒರೆಸ್ಬೇಕು ಸರ್. ಏನು ಅವಾಗ ಗೊತ್ತಾಗ ಸರ್ ನಾವು ಹಂಗೆ ಆಯಿಲ್ ಚೆಕ್ ಮಾಡೋದು, ಮತ್ತೆ ಏನಾರು ನೀರು ಎಂಜಿನ್ನಾಗ ನೀರದು ಹಾಕೋದು ಅವೇ ಮಾಡ್ತಾರೆ. ನೀರು ಹಾಕ್ಬೇಕು ಸರ್, ಕಂಪಲ್ಸರಿ ಇದು ನೀರು ಹಾಕ್ಬೇಕು ಸರ್. ಗಾಳಿ ಚೆಕ್ ಮಾಡೋದು? ಗಾಳಿ ಏನು ಹಂಗೆ ಇರ್ತದೆ ಸರ್? ಗಾಳಿ ಅವಾಗ ಗೊತ್ತಾಗ ಸರ್, ಗಾಳಿ ಇಡೋದು ಏ ವರ್ಷಕ್ಕೆ ಟ್ರ್ಯಾಕ್ಟರ್ ಮೇಂಟೆನೆನ್ಸ್ಗೆ ಎಷ್ಟು ಖರ್ಚಾಗತ್ತೆ ದುಡ್ಡು? ಖರ್ಚು ಆಗುತ್ತೆ ಸರ್, ಆಯಿಲ್ ಚೇಂಜ್ಗೆ ಒಂದು ಬರ್ತದೆ ಸರ್, ಒಂದು ವರ್ಷಕ್ಕಾದ್ರೆ 10,000 ಇನ್ಶೂರೆನ್ಸ್ ಕಟ್ತೀನಿ ಸರ್, ವರ್ಷ ಇನ್ಶೂರೆನ್ಸ್. ಇನ್ಶೂರೆನ್ಸ್ 10,000 ಕಟ್ತೀನಿ ಸರ್. ಇನ್ಶೂರೆನ್ಸ್ ಬೇಕಲ್ಲ ಸರ್ ಅದಕ್ಕೆ. ಹೌದು, ಇನ್ಶೂರೆನ್ಸ್ ಕಟ್ತೀನಿ 10,000, ಮತ್ತೆ ಒಂದು 20,000 ಬರ್ತದೆ ಸರ್, 30,000 ಬರ್ತದೆ ವರ್ಷ. ವರ್ಷ ಒಂದು 30,000 ಮೇಂಟೆನೆನ್ಸ್ ಬರ್ತದೆ ಸರ್. ಆದರೂ ಲಾಭದಲ್ಲ ಟ್ರ್ಯಾಕ್ಟರಿಂದ. ಮತ್ತೆ ಮನೆಗೆ ಬೇಕಲ್ಲ ಸರ್ ಹತ್ತು ಕಿರಾಯ, ಮತ್ತೆ ಹಂಗೆ ಹಂಗೆ ಬೇರೆ ಕಿರಾಯ ಹೋಗ್ತೀವಿ ಸರ್. ಕಿರಾಯಿ ಹೊಡೆದ್ರಾಗ ನಿಮ್ಮ ಮೇಂಟೆನೆನ್ಸ್ ಹೋಗ್ಬಿಡ್ತದೆ. ಹೋಗ್ಬಿಡ್ತದೆ ಸರ್. ಮತ್ತೆ ಉಳಿದ್ ನಿಮ್ದು ಮನೆಯಾಗ ಗಳೆ ಹೊಡಿತೀರಿ, ಗಾಡಿ ಹೊಡ್ಕೋತೀರಿ, ಗೊಬ್ಬರ ಹಾಕೋದು, ಏನಾರು ತರುದು ಮಾಡುದು, ಗಾಡಿ ಕೆಜಿ ಸರ್ ಏನ್ ಮಾಡಿ ಇವತ್ತು ಏನ್ ಮಾಡ್ಬೇಕಾದ್ರೆ ಮಾಡ್ಬೇಕು ಸರ್, ಅದು ಮಾಡ್ತೀವಿ. ಹೌದೌದು, ಕುಂಟೆ ಹರಿಬೇಕಂದ್ರೆ ಮಾಡ್ತೀವಿ, ಮಡಿಕೆ ಮಡಿಕೆ ಎಲ್ಲ ಕೆಲಸ ಆಗ್ತದೆ ಸರ್. ಎತ್ತುಗಳಿಂದ ಏನ್ ಕೆಲಸ ಮಾಡ್ತಾರೆ? ಮತ್ತೆ ಎತ್ತುಗಳಿಂದ ಸರ್, ಮತ್ತೆ ಇವಾಗ ಸಾಲ ಹೊಡ್ತೀವಿ ಸರ್. ಸಾಲ ಹೊಡೆದ್ ಮತ್ತೆ ಹತ್ತಿ ಹತ್ತಿ ಹೊಡೆದ ಸಾಲ ಹೊಡ್ಯಾಕ, ಸಾಲ ಹೊಡ್ಯಾಕ ಮತ್ತೆ ಕುಂಟೆ ಹೊಡೆದು ಸಾಲ ಹೊಡ್ಯಾಕ ಸರ್. ಅಷ್ಟೇ ಎತ್ತುಗಳು, ಮತ್ತೆ ನಾಟಿ ಮಾಡಿ ಹತ್ತದ ಅದ್ರಾಗ ಅದು ಹೊಡ್ಬೇಕು ಸರ್ ಅದ್ರಾಗ ಸರ್. ಈಗ ಎತ್ತುಗಳಿಂದ ನೀವು ಕುಂಟೆ ಪಂಟಿ ಇದನ್ನು ನೇಗಿಲಾದು ಹಾಕಲ್ಲ, ಎತ್ತಿಗೆ ನೇಗಿಲು ಹಾಕಲ್ಲ ಸರ್. ಮತ್ತೆ ಮಡಿಕೆ ಮಡಿಕೆ ಹಾಕುದು ಅಂತ ಏನಿಲ್ಲ ಸರ್, ಕುಂಟೆ ಹರಗದಂದ್ರೆ ಸರ್ ಎತ್ತುಗಳು ಅಷ್ಟೇ ಅಷ್ಟೇ ಸರ್. ಮತ್ತೆ ಬಿತ್ತೋದು ಬಿತ್ತೋದು ಅದರಲ್ಲಿಂದ ಟ್ಯಾಕ್ಟರ್ ಸ್ಟೀಲ್ ಬಿತ್ತದೆ ಸರ್. ಟ್ಯಾಕ್ಟರ್ ಬಿತ್ತರೆ ಬಿತ್ತೆ ಇಲ್ಲ ಸರ್, ಬಿತ್ತದೆ ಬಿತ್ತಾಗಿದ್ರೆ ಬಿತ್ತೀವಿ ಸರ್, ಇಲ್ಲಾಂದ್ರೆ ಎತ್ತುಗಳು ಬಿತ್ತೀವಿ ಸರ್. ನೆಗಿಲಿಂದ ಬಿತ್ತೀವಿ ಸರ್, ಬೋರ್ ಹತ್ರ ಸ್ವಲ್ಪ ಸ್ವಲ್ಪ ಬಿರ್ತಾವಲ್ಲ ಸರ್. ಹೌದು, ನೆಗಿಲಿಂದ ಇಲ್ಲ ಸಿಡಿಲ್ ಬರ್ತಾರೆ ಸರ್, ಸಿಡಿಲು ಟ್ಯಾಕ್ಟರ್ ಸಿಡಿಲ್ ಬರ್ತಾರೆ ಸರ್, ಅದ್ರಲ್ಲಿ ಬಿತ್ತೀವಿ ಸರ್. ಕಿರಾಯ ಇಟ್ಕೊಂಡು ಬಿತ್ತೀವಿ ಸರ್. ಏನಂದ್ರೆ ಜಗ್ಗಿ ಕಿರಾಯ ಇಟ್ಟು ಒಂದು ಬಾಳ ಆಟಾಗಂದ್ರೆ ಟ್ಯಾಕ್ಟರಿಂದ ಅಂದ್ರೆ ಬೇಗ ಆಗಿಬಿಡ್ತದೆ. ಟ್ಯಾಕ್ಟರಿಂದ ಸರ್ ಇವಾಗ ಮಾಡೋ ಸರ್, ಎತ್ತುಗಳಿಂದ ಮಾಡಂಗಿಲ್ಲ ಸರ್. ಎತ್ತುಗಳು ಅದಕ್ಕೆ ಎಲ್ಲರೂ ಈಗ ಎತ್ತುಗಳು ಏನ್ರಿ, ಮತ್ತೆ ಏನ್ ಮಾಡೋದು, ಎತ್ತುಗಳು ಮೇಸಾಕನ ಆಳ್ಬೇಕು ಅಂತಿರ್ತಾರೆ. ಹೌದೌದು ಸರ್, ಕರೆಕ್ಟ್ ಸರ್. ಎತ್ತುಗಳು ಮೇಂಟೈನ್ ಮಾಡುದು ಒಂದ್ ಆಳ ಅಂದ್ರೆ 100,000. ಎತ್ತುಗಳು ಬೇಕಿರ್ಬೇಕು ಸರ್, ಮನೆ ಪೂರ್ತಿ ಇರ್ಬೇಕು ಸರ್ ಎತ್ತುಗಳು ಸರ್. ಬೇಕಲ್ಲ ಮನೆ ಎತ್ತುಗಳು ಇದ್ರೆ ನಾವು ಯಾವಾಗ ಬೇಕಾದ ಕೆಲಸ ಆಗ್ತದೆ ಸರ್ ನಮ್ದು. ಹೌದಲ್ಲ, ನಾವು ಮತ್ತೆ ಅದ್ ಕಸ ಬೀಳ್ತಾವಲ್ಲ ಸರ್ ಹತ್ತಿ ಹೊಲ್ದಾಗ, ಕುಂಟೆ ಹರಿಬೇಕಲ್ಲ ಸರ್. ಯಾವಾಗ ಬೇಕಾದ್ರೆ ನಾವು ಅವಾಗ ಹಾಕೊಂಡು ಹೋಗ್ತೀವಿ ಸರ್. ಕುಂಟೆ ಎತ್ತಿದ್ರೆ ಪಟ್ ಅಂತೇಳಿ ಕುಂಟಿ ಹೊಡಿಬಹುದು. ಮತ್ತೆ ಅವ್ರ ಬಾಡಿಗೆ ಬರ್ಬೇಕು, ಅವ್ರು ಬಂದಷ್ಟು ಹೊಡ್ಬೇಕು ಸರ್ ಅವ್ರು. ಹೌದು, ಬರಂಗಿಲ್ಲ ಸರ್ ನಾವು ಕರೆದಾಗ. ಈಗ ಒಂದ್ ಜೊತೆ ಎತ್ತುಗಳು ತಗೋಬೇಕಾದ್ರೆ ಎಷ್ಟಾಗತ್ತ ದುಡ್ಡು ಖರ್ಚು? ಸಾಧಾರಣ ಎತ್ತುಗಳು ತಗೋಬೇಕಾದ್ರೆ 80,000 ಸರ್. 80,000, 70,000 ಸಾಧಾರಣ ಅಂದ್ರೆ ಸರ್, ಮತ್ತೆ ದೊಡ್ಡವಾದ್ರೆ 100,000 ಮೇಲೆ ಸರ್. ನೋಡ್ರಿ, ಇಷ್ಟೆಲ್ಲ ಸಮಸ್ಯೆಗಳು ಇದ್ದಾಗ ಅದಕ್ಕೆ ಮೇಂಟೈನ್ ಮಾಡುದು, ಮುಸುರಿ ಮೇವು ಎಲ್ಲ ಸ್ಟಾಕ್ ಮಾಡ್ಕೋಬೇಕು. ಮೇವು ತರ್ತೀವಿ ಸರ್. ಮೇವು ಯಾಕೆ ಗದ್ದೆ ಎಲ್ಲಿರ್ತಾವ ಅಲ್ಲಿ ತರ್ತೀವಿ ಸರ್. ಮತ್ತೆ ನಮ್ಮ ಗದ್ದೆ ಆದ್ರೆ ನಮ್ಗೆ ಬೀಳ್ತದೆ ಸರ್. ಗದ್ದೆ ಇಲ್ಲ ಅಂದ್ರೆ ಮತ್ತೆ ಎಲ್ಲನೂ ತರ್ಬೇಕು ಸರ್. ಮೇವು ತರ್ಬೇಕು ಸರ್. ಮೇವು ಬೇಕಲ್ಲ ಮತ್ತೆ ಬೇಕು ಸರ್. ಹುಲ್ಲದು ಸ್ಟಾಕ್ ಮಾಡ್ಕೋತೀರಿ? ಸ್ಟಾಕ್ ಮಾಡ್ಕೊಂತ ಸರ್, ಎರಡು ಲೋಡ್ ಮಾಡ್ಕೊಂತೀವಿ ಸರ್. ಎಮ್ಮಿ ಮನೇಲಿ ದನಗಳದ ಮತ್ತೆ? ಎಮ್ಮೆ ಒಂದು ಆಕಳ ಸರ್. ಎಮ್ಮೆ ಆಕಳ ಇಟ್ಕೊಂಡಿರಿ, ಏನದು ಹೈನದು ಇರ್ತದೆ ಮನೆಯಲ್ಲಿ? ಇರ್ತದ ಸರ್, ಇವಾಗ ಇಲ್ಲ ಸರ್. ಇಲ್ಲ, ಅವಾಗಿಂದ ಹಾಲು ಮೊಸರು ತಿಂದಿವಿ ಸರ್ ನಾವು, ಇವಾಗ ಇಲ್ಲ ಸರ್. ಅಲ್ಲ, ಬೇಕಲ್ಲ ಒಕ್ಕಲದನ್ನ ಮನೆತನ ಅಂದ್ರೆ ಮನೆಯೊಳಗೆ ಇರ್ಬೇಕು. ಇರ್ಬೇಕು ಇರ್ಬೇಕು ಸರ್, ಇವಾಗ ಅಂತ ಇಲ್ಲ ಸರ್, ಹಾಲು ಮಜ್ಜಿ ಇಲ್ಲ ಸರ್ ಇವಾಗ. ಮತ್ತೆ ಇನ್ನೂ ದನ ಬೇಕಲ್ಲ ಮನೆಯಾಗ ಬಂದು ಇಟ್ಕೋಬೇಕು. ಹೌದು ಸರ್, ಇಟ್ಕೊಂಡಿವಿ ಸರ್, ಎರಡು ಇಟ್ಕೊಂಡಿವಿ ಸರ್. ಅವಾಗ ಮತ್ತೆ ಈಗ ನೋಡಿ ಏನ್ ಮಾಡ್ಬೇಕಂದ್ರೆ, ಒಂದು ಹಿಂಡುದು ಬಂದ್ ಆದಂದ್ರೆ ಮತ್ತೊಂದು ಇಳಿಬೇಕು, ಆ ತರ ವ್ಯವಸ್ಥೆ ಮಾಡ್ಕೋಬೇಕು. ಆ ತರ ವ್ಯವಸ್ಥೆ ಮಾಡಿಲ್ಲ ಸರ್ ನಾವು. ಎರಡು ಆಕಳ ಇಟ್ಕೊಂಡ್ರೆ ಒಂದ್ ಆಕಳ, ಇನ್ನ ಹಿಂಡುದು ಬಂದ್ ಆಗತ್ತಪ್ಪ ಅನ್ನೋದು ಮತ್ತೊಂದು ಆಕಳ ಬರ್ಬೇಕು ಅದು ಇಳಿಕೆ. ಕರೆಕ್ಟ್ ಸರ್, ಈ ಮಾತು. ಕೆಲವು ಕಡೆ ಹಂಗೆ ಮಾಡ್ತಾರೆ ಸರ್, ಆ ತರ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಅಡ್ಜಸ್ಟ್ ಮಾಡ್ಕೋಬೇಕು ಸರ್, ನಮ್ಗೆ ಒಳ್ಳೆ ಇರುತ್ತೆ, ಆರೋಗ್ಯ ಚಲೋ ಇರ್ತದೆ. ಈಗ ನೋಡ್ರಿ, ಮೊದಲು ಏನತ್ತು, ಈಗ ಆಕಳಿಗೆ ಬಹಳ ಮಾತು ಬರಕತ್ತೆ. ಹೌದೌದು ಸರ್. ಆಕಳ ಜವಾರಿ ದೇಶಿ ಆಕಳಗಳನ್ನ ಸಾಕಾಣಿಕೆ ಮಾಡ್ರಿ ಅಂತ ಹೇಳ್ತಾರೆ. ಹೌದು ಸರ್. ಅದಕ್ಕೆ ನಾವೇನ್ ಮಾಡ್ಬೇಕು, ದೇಶಿ ಆಕಳಗಳ ಸಾಕಾಣಿಕೆಯನ್ನ ಮಾಡೋದು ಬಹಳ ಒಳ್ಳೇದು. ಹೌದು ಸರ್. ಒಂದು ಆಕಳ ಇತ್ತಂದ್ರೆ ಸುಮಾರು 5-6 ಎಕರೆ ನೀವು ಯಾವ್ದು ಸರ್ಕಾರಿ ಗೊಬ್ಬರ ಹಾಕುದು ಬೇಕಾಗಿಲ್ಲ, ಎಲ್ಲ ಸಾವಯವ ಕೃಷಿ ಮಾಡಬಹುದು. ಹೌದು ಸರ್. ಆಕಳ ಗೋಮೂತ್ರ, ಆಕಳ ಸಗಣಿ ಎಲ್ಲ ಉಪಯೋಗ ಮಾಡ್ಕೊಂಡು ನೀವು ಜೀವಾಮೃತ ಪಂಚಗವ್ಯ ಆಮೇಲೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಇವನ್ನ ನೀವು ಸಾವಯವ ಕೃಷಿ ಮಾಡಬಹುದು ಅಂತ ಹೇಳ್ತಾರೆ. ಆಮೇಲೆ ಆಕಳ ಹಾಲ ಶಕ್ತಿ ಇರ್ತದ, ಆಕಳ ಹಾಲು ಮೊಸರು ತಿನ್ನೋದ್ರಿಂದ ಮನುಷ್ಯನ ಬುದ್ಧಿ ಚುರುಕಾಗತ್ತ ಅಂತ ಹೇಳ್ತಾರೆ. ಹಾಲು ಮೊಸರು ತುಪ್ಪ ತಿಂದಿವಿ ಸರ್ ಅವಾಗಲಿಂದ. ಅಸಲ ಮನುಷ್ಯರ ಹಿಂಗಿದ್ದು ಸರ್. ಅದೇ ಮತ್ತೆ ಹೆಲ್ತ್ ಚಲೋ ಇರ್ತದ ಅಂತ. ಹೌದು ಸರ್, ಕರೆಕ್ಟ್ ಇಮಾಸ್. ಅದಕ್ಕೆ ಈಗ ಏನ್ ಬರೇ ಪ್ಯಾಕೆಟ್ ಹಾಲು ಅದು ಏನೇನೋ ಹಾಕಿ ಆರ್ಟಿಫಿಷಿಯಲ್ ಹಾಲು ಕುಡಿಯಂಗಿಲ್ಲ ಸರ್. ಏನ್ ಹಾಲು ನೋಡಿದ್ರೆ ಅದು ಏನ್ ಹಾಲಿನ ಗತೆ ಇರ್ತದ ಅಷ್ಟೇ, ಅದು ನೋಡಕ್ ಹಾಲಿನ ಗತೆ ಇರ್ತದ ಅವಾಗ ಇರ್ತದ ಸರ್ ಅಷ್ಟೇ. ಅದು ಆರೋಗ್ಯ ಒಳಗೆ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಸರ್. ಅದ್ರಲ್ಲಿ ಏನ್ ಹಾಕಿರ್ತಾರೋ ಯಾರಿಗೆ ಗೊತ್ತಿಲ್ಲ, ಗೊತ್ತಾಗಿಲ್ಲ ಸರ್. ಅದಕ್ಕೆ ನಾವೇನ್ ಮಾಡ್ಬೇಕು ರೈತರದವರು, ಮನೆಗೆ ಒಂದು ಒಳ್ಳೆ ಆಕಳ ಇಟ್ಕೋಬೇಕು. ಆಕಳ ಒಂದು ಎಮ್ಮೆ ಸರ್, ಒಂದ್ ಆಕಳು ಬೇಕಾದ್ರೆ ಇನ್ನೊಂದ್ ಎಮ್ಮೆ ಇಟ್ಕೋರಿ. ಹೌದು, ಇನ್ನೊಂದ್ ಎಮ್ಮೆ ತರ್ಬೇಕು ಸರ್, ಇಟ್ಕೋಬೇಕು ಸರ್. ಅದು ಗೊಬ್ಬರ ಎಷ್ಟಾಗತ್ತೆ ಒಂದ್ ವರ್ಷಕ್ಕೆ ನಿಮ್ದು ಗೊಬ್ಬರ? 3 ಟ್ರಿಪ್ ಆಗುತ್ತೆ ಸರ್ ಅಷ್ಟೇ. 3 ಟ್ರಿಪ್, 2 ಟ್ರಿಪ್ ಆಗುತ್ತೆ. ಒಂದ್ ಎಕರೆಗೆ ಆಗತ್ತ? 2 ಎಕರೆ ಮಾಡ್ತೀವಿ ಸರ್. ಇವಾಗ ಇದಕ್ಕೆ ಹಾಕಿದ್ರೆ 1 ವರ್ಷ ಬಿಡ್ತೀವಿ ಸರ್ ಅದಕ್ಕೆ. ಹಂಗೆ ಮಾಡ್ತೀವಿ ಸರ್. ಮತ್ತೆ ಕುರಿ ಬರ್ತಾವಲ್ಲ ಸರ್, ಕುರಿ ಒಂದ್ 10 ದಿವಸ ಕುರಿ ಆಗ್ತದೆ ಸರ್. ಒಟ್ಟ ಮನೆಯ ನೀವು ಏನ ಕೆಲಸ ಆದ್ರೂ ನೀವೇ ಮಾಡ್ಕೋತೀರಿ? ಮನೆ ಕೆಲಸ ಆಯ್ತು, ಹೊಲದ ಕೆಲಸ ಆಯ್ತು, ಎಲ್ಲ ಹೊಲದ ಕೆಲಸ ಮಾಡ್ಕೊಂತೀವಿ ಸರ್. ಕೂಲಿ ಆಳ ಹಚ್ಚಂಗಿಲ್ಲ, ಕೂಲಿ ಆಳ ಕೆಲಸ ಹಚ್ತೀವಿ ಸರ್. ಯಾವಾಗ ಜಗ್ಗಿ ಕೆಲಸ, ಜಗ್ಗಿ ಕೆಲಸ ಹತ್ತಿ ಬಿಡಿಸಾಗಿದ್ರೆ ಹಚ್ತೇವೆ. ಜಗ್ಗಿ ಕೆಲಸ ಹಚ್ತೀವಿ ಸರ್, ಕೂಲಿ ಹಚ್ತೇವೆ. ಗದ್ದೆ ಹಾಕಿಕಲ್ಲ ಸರ್, ಮತ್ತೆ ಬೇಕಲ್ಲ ಸರ್ ಕೂಲಿ. ಅಲ್ರಿ ಹಿರಣ್ಣ ಅವ್ರ, ಈಗ ಏನಾಗ್ಬಿಟ್ಟದ ಇತ್ತೀಚೆಗೆ ನಿಮ್ಮ ನೋಡ್ರಿ, ನಿಮ್ಮ ಮಕ್ಕಳನ್ನ ತಗೋರಿ, ಈಗೇನಂತಾರ ಹುಡುಗರು, ಏನಪ್ಪ ಒಕ್ಕಲ್ತನ ಮಾಡ್ತಿ, ಒಕ್ಕಲ್ತನ ದುಡಿಯಾಕನ ವಲ್ಲೆ ಅಂತಾರಲ್ಲ ಮಕ್ಕಳು. ಕರೆಕ್ಟ್ ಸರ್, ಈ ಮಾತು ಸರ್, ಒಕ್ಕಲ್ತನ ಅಂದ್ರೆ ಬೇಸರ ಬರ್ತಾರೆ ಹುಡುಗರು ಸರ್. ಬೇಡ ಒಕ್ಕಲ್ತನ ಅಂತಾರಲ್ಲ, ಈಗ ಮತ್ ಮುಂದೆ ಹೆಂಗ ಅಂತ ಗತಿ? ಮುಂದೆ ಹೆಂಗ ನೋಡ್ರಿ ಸರ್, ಅವ್ರದ ಅವ್ರು ತಿಂತಾರ ಸರ್ ಅವಾಗ. ನೀವು ದುಡ್ದಂಗ ನಿಮ್ ಮಕ್ಕಳು ದುಡಿಯಂಗಿಲ್ಲ ಸರ್, ನಮ್ಮ ಮಗ ದುಡಿಯಂಗಿಲ್ಲ ಸರ್, ನಾನು ದುಡಿಯಂಗ ನಮ್ಮ ಮಗ ದುಡಿಯಂಗಿಲ್ಲ ಸರ್. ಈಗ ಹೊಲ ಅನ್ಕೂಲ ಎಷ್ಟ್ ಗುದ್ದಾಡ್ತಿ ಬಿಡಪ್ಪ, ಬಿಸಿಲಾಗ ಏನ್ ಕೆಲಸ ಮಾಡ್ತಿದ್ ಬ್ಯಾಡ್ ಬಿಡು ಅಂತಾರ. ಊಟ ಬೇಕಲ್ಲ ತಿನ್ಲಿಕ್ಕೆ, ಊಟ ಬೇಕು ಸರ್, ಎಲ್ಲ ದಡಬೇಕಲ್ಲ ಸರ್. ನಾವ್ ಯಾರು ಹಾಕೋರು, ರೈತ ದುಡಿದು ಬಿಟ್ಟಂದ್ರ ಊಟ ಯಾರು ಹಾಕ್ತಾರ? ಊಟ ಯಾರು ಹಾಕಂಗಿಲ್ಲ ಸರ್, ಯಾರು ಬಂದ್ರು ಮತ್ತೆ ಹೆಂಗ ಮುಂದಿನ ಪರಿಸ್ಥಿತಿ ಹೆಂಗ? ಮುಂದಿನ ಪರಿಸ್ಥಿತಿ ಮತ್ತೆ ಅವ್ರ ಕೈಯಾಗಿರ್ತ ಸರ್ ಅವಾಗ. ನಾನು ಸಾಲಿ ಕಲಿತೀನಿ, ನೌಕರಿನ ಮಾಡ್ತೀನಿ ಅಂತ ಅನ್ಕೊಂತ ಹೋಗ್ಬಿಟ್ರೆ ಒಕ್ಕಲ್ತನ ಮಾಡೋರು ಯಾರು ಬೇಕಲ್ಲ ಜನ? ಸಾಲಿ ಎಲ್ಲಿ ಕಲ್ತ, ಎಲ್ಲಿ ನೌಕರಿ ಜಗ್ಗಿ ಬಂದವರು ಯಾರು ಸರ್? ಇನ್ನ ಸಾಲಿ ಕಲ್ತವ್ರ ಸರ್. ಎಷ್ಟೋ ಮಂದಿ ನೌಕರಿ ಇಲ್ಲ ಸರ್, ಅಲ್ಲ ಹೊಲ ಇರ್ತದ ಸುಮ್ನೆ ಅಡ್ಡಾಡ್ತಿರ್ತಾರ. ನಮ್ ಹೊಲಕ್ಕೆ ಹೋಗಿ ಕೆಲಸ ಮಾಡೋದಲ್ಲ. ನಮ್ ತಮ್ಮ ಸಣ್ಣಪ್ಪನ ಮಗ MA ಮಾಡಿ BEd ಮಾಡ ಸರ್, ನಮ್ ಸಣ್ಣಪ್ಪನ ಮಗ ಬಂದಿಲ್ಲ ಸರ್, ನೌಕರಿ ಬಂದಿಲ್ಲ. ಈ ನೋಡ ಓದಿರ್ತಾರ, ಇತ್ತ ಹೊಲದಾಗ ದುಡಿಯಂಗಿಲ್ಲ, ಇತ್ತ ನೌಕರಿನೂ ಇಲ್ಲ. ಗೆಸ್ಟ್ ಟೀಚರ್ ಮಾಡಕತ್ತ ಸರ್ ಊರಾಗ, ಗೆಸ್ಟ್ ಟೀಚರ್ ಮಾಡಕತ್ತ ನಮ್ ಸಣ್ಣಪ್ಪನ ಮಗ ಮತ್ತೆ ಸರ್. ಅಷ್ಟು ಓದಲ್ಲ ನೋಡ, ಓದ್ಲಿ, ಓದಿನ ಜೊತೆ ಏನದಲ್ಲ ಒಕ್ಕಲ್ತನೂ ಇರ್ಬೇಕು. ಮನೆಯೊಳಗೆ ಒಕ್ಕಲ್ತನ ಐತಂದ್ರ ಎಲ್ಲ ಇರ್ಬೇಕು ಸರ್, ಅದಕ್ಕೆ ಕಲ್ಕೋಬೇಕು ನಾವು. ದನ ಸಾಕಾಣಿಕೆ ಮಾಡುದು ಕಲ್ಕೋಬೇಕು ನೋಡ್ ಸರ್, ಎಲ್ಲ ಮಾಡಿದ್ರೆ ಸ್ವಲ್ಪ ಅರ್ಧ ರೊಟ್ಟೆ ಸರ್ ಉಣ್ಣಕ್ ಬರ್ತಾ. ಹೌದೌದೌದು, ಮಾತು ಕರೆ ಅದ ಸರ್. ಆ ಮಕ್ಕಳಿಗೆ ನಾವೆಲ್ಲ ಕಲಿಸ್ಕೊಡ್ಬೇಕು, ಕಲಿಸ್ಕೊಟ್ಟು ಸಂಸ್ಕಾರ ಕಲಿಸ್ಬೇಕು, ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ಈಗ ಮಕ್ಕಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಹೊಲ ಎಲ್ಲೈತೆ ಅನ್ನೋದು ಒಂದಿಷ್ಟು ಹುಡುಗರಿಗೆ ಗೊತ್ತಿರಂಗಿಲ್ಲ. ನಮ್ದು ಇದೇ ಬದುವ ಅಂತ ಇದೇ ಎಲ್ಲೈತೆ ಹೊಲ, ಏನ್ ಬೆಳಿತಾರ ಅನ್ನೋದು ಗೊತ್ತಿರೋದಿಲ್ಲ, ಗೊತ್ತಾಗಿಲ್ಲ ಸರ್. ಅದು ಒಂದು ಪರಿಜ್ಞಾನವನ್ನ ತಂದೆ ತಾಯಿದಾರ ನಾವೆಲ್ಲ ಬರ್ತಾರ ಸರ್, ಹೊಲ ಎಲ್ಲಿ ಅದಂತ ನೋಡ್ತಾರ, ನೋಡ್ತಾರ. ಕೆಲಸ ಮಾಡಂಗಿಲ್ಲ ಸರ್, ಮಾಡಂಗಿಲ್ಲ, ಮಾಡಂಗಿಲ್ಲ ಅಲ್ಲ. ಆದ್ರೆ ಕಲಿಸ್ಬೇಕು ನೀವು ಅವ್ರಿಗೆಲ್ಲ. ಅವ್ರ ಸಣ್ಣವ್ರೇನ್ ಸರ್, ಅವ್ರ ಮದುವೆ ಮಾಡಿವಿ, ಮೊಮ್ಮಕ್ಕಳಾಗ್ಯಾರ ಸರ್. ನೋಡಿ ಮತ್ತೆ ಮತ್ತೆ ಮಾಡ್ಬೇಕಲ್ಲ ಅವ್ರೆಲ್ಲ ಕೆಲಸ. ಈ ನೋಡಪ್ಪ, ನಿನ್ ಕೈ, ನಿನ್ ಕೈ ಕಾಲ್ ಗಟ್ಟಿರುತ್ತಾನ ಮಾಡ್ತಿ ಕೆಲಸ ಸರ್ ಅಷ್ಟೇ. ನಾಳೆ ಕೈ ಕಾಲ್ ನಿಂತ್ಮೇಲೆ ಏನ್ ಮಾಡಕ್ ಏನ್ ಮಾಡಕ್ ಆಗಲ್ಲ ಸರ್ ನಮ್ ಕೈಲಿ ಸರ್. ಮತ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅದನ್ನ ಮುಂದ ಅವ್ರು. ಹೌದು, ಓಡ್ಬೇಕು ಮುಂದ್ ಒಕ್ಕಲ್ತನ ಮುಂದುವರಿಸಿ ಒಂದು ಹೋಗ್ಬೇಕು. ಹೌದು ಹೌದು ಸರ್. ಈ ರೀತಿ ನಡುವ ನಮ್ಗೇನು ಭಯ ಆಗ್ತಾ ಇದೆ, ಎಲ್ಲೋ ಒಂದ್ ನ್ಯೂಸ್ ಮುಂದೆ ಎಲ್ಲಿ ಒಕ್ಕಲ್ತನ ನಿಂತು ಬಿಡ್ತಾನಪ್ಪ ಹೋಗಿ ಅಂತಕ್ಕಂಥದ್ದು. ಈಗ ನಾ ಅದೇನಿ ಮಾಡ್ತೀನಿ, ನಾ ಹೋದ್ಮೇಲೆ ನನ್ನ ಮಕ್ಕಳು ಅದನ್ನ ಮುಂದುವರಿಸಿ ಒಂದು ಹೋಗ್ಬೇಕಲ್ಲ. ಹೋಗ್ಬೇಕು ಸರ್, ಮತ್ತೆ ಹೋಗಿರೋರು ದುಡೆ ತುಂಬಾ ಉಣ್ಣಾಗ ಬರ್ತಾರೆ ಸರ್. ಮತ್ತೆ ಎಲ್ಲಿ ಬರ್ತಾರೆ ಸರ್, ಮಾಡಲಿಲ್ಲ ಅಂದ್ರೆ? ಹೌದು, ಮಾಡಲಿಲ್ಲ ಅಂದ್ರೆ ಎಲ್ಲಿ ಬರ್ತಾರೆ ಸರ್? ಹಿರಣ್ಣ ಅವ್ರಿಗೆ ಹೆಂಗ ಅನಿಸುತ್ತೆ ನಿಮಗೆ ಒಕ್ಕಲ್ತನ? ಆರಾಮ ಖುಷಿ ಇದೀರಿ? ಒಕ್ಕಲ್ತನ ಆರಾಮ್ ಸರ್, ಖುಷಿಯಿಂದ ಇದೀರಿ? ಒಕ್ಕಲ್ತನ ಸರ್ ಆರಾಮ್, ಮಳೆ ಬಂದ್ರೆ ಎಲ್ಲ ಬಂದ್ರೆ ಸರ್, ಮಳೆ ಚಲೋ ಬಂದ್ರೆ ಆರಾಮ್ ಬರ್ತಾರೆ ಸರ್ ಬೆಳೆ ಕೈಗೆ ಸರ್. ಆರಾಮ್ ಕೈಗೆ ಮಳೆ ಕೈ ಕೊಟ್ಟರೆ ನಮ್ಗೆ ಕೈ ಕೊಡ್ತಾರೆ ಸರ್. ಹೌದು, ಅದೇ ಲಾಸ್ ಆಗತ್ತೆ, ಅದೇ ಲಾಸ್ ಆಗತ್ತೆ ಸರ್. ಮಳೆ ಚಲೋ ಬಂದ್ರೆ ಸರ್ ಎಲ್ಲ. ಮುಂದೆ ಏನು ಏನಾರು ವಿಚಾರ ಐತಿ, ಹೊಸದ ಏನಾರು ಮಾಡ್ಬೇಕಂತ ಒಕ್ಕಲ್ತನದೊಳಗೆ? ಏನಿಲ್ಲ ಸರ್, ಮತ್ತೆ ಅದೇ ಒಕ್ಕಲ್ತನ ಮಾಡ್ತೀವಲ್ಲ ಸರ್. ಮತ್ತೇನು ಹೊಸದ ಏನಾರು ಬೋರ್ ಹಾಕಿಸಿ, ಬಾವಿ ಮಾಡಿ, ಬೋರ್ ಎರಡು ಏನಾರ ಕಾಯಿಪಲ್ಲೆ ಬೆಳೆಯುದು, ಹಣ್ಣಿನ ಗಿಡಗಳನ್ನ ಹಾಕೋದು, ಇಂಥವೆಲ್ಲ ವಿಚಾರ. ಎರಡು ಬೋರ್ ಹಾಕಿ ಸರ್, ಒಂದು ಸ್ವಲ್ಪ ಬರ್ತಾ ಸರ್, ಒಂದು ಸ್ವಲ್ಪ ಇಷ್ಟು ಎರಡು ದೀಡ್ ಇಂಚ್ ಬರ್ತಾ ಸರ್ ಅಷ್ಟೇ ನಮ್ಮ ಬೋರ್. ಎರಡು ಹಾಕಿನ ಸರ್. ಮತ್ತೆ ನೀರಿಲ್ಲ ಸರ್, ನೀರು ಬಿಡುವಲ್ಲ ಸರ್, ನಾಲ್ಕೈದು ಬೋರ್ ಫೇಲ್ ಆಯ್ತು ಸರ್. ನಾಲ್ಕು ಫೇಲ್ ಆಯ್ತು. ಹೆಂಗ ನಿಮ್ಮ ಊರಲ್ಲಿ ಎಲ್ಲರೂ ಚಲೋ ಒಕ್ಕಲ್ತನ ದುಡ್ಕೊಂತ? ನಮ್ಮೂರ ಎಲ್ಲ ಚಲೋ ಅವ್ರ ಸರ್, ಚಲೋ ಅದಾರ, ಚಲೋ ಇದಾರ ಸರ್ ನಮ್ಮೂರ ಸರ್. ಅನುವಾರಾಗ ಅಂದ್ರೆ ಚಲೋ, ಒಬ್ರಿಗೊಬ್ರು ಚಲೋ ಮಾಡ್ಕೊಂತಾರ ಸರ್. ಮಾಡ್ಕೊಂತ ಅಂತಾರ. ಹೌದು ಸರ್, ಒಳ್ಳೇದು. ಹಿರಣ್ಣವ್ರೆ, ನೀವು ನೋಡಿ ಕಷ್ಟಪಟ್ಟು ದುಡಿತಾ ಇದ್ದೀರಿ, ಎಕರೆಗೆ 20 ಕ್ವಿಂಟಲ್ ಹತ್ತಿನ ತೆಗಿತಾ ಇದ್ದೀರಿ. ಆಮೇಲೆ ಮನೆಯಿಂದಲೇ ಟ್ರ್ಯಾಕ್ಟರ್ ಇಟ್ಕೊಂಡು 17 ವರ್ಷದಿಂದ ಟ್ರ್ಯಾಕ್ಟರ್ ಉಪಯೋಗ ಮಾಡ್ಕೊಂಡು ಅದನ್ನ ದುಡಿಸ್ತಾ ಇದ್ದೀರಿ, ಮನೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಹಾಗೆ ಎಲ್ಲರೂ ರೈತರು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಭೂಮಿ ಉಳಿತತ, ಭೂಮಿ ಬೆಳಿತತ, ಭೂಮಿನೂ ಚಲೋ ಸರ್. ಭೂಮಿ ಅವಾಗ ಏನ್ ಮಾಡ್ಬೇಕಂತ ಮೇಂಟೆನೆನ್ಸ್ ಮಾಡಿದ್ರೆ ಸರ್, ಹೋಗಿಲ್ಲ ಸರ್. ಬರೀ ಕಟ್ಟಿ ಕುಂತ ಮಾತಾಡ್ಕೊಂತಾದ್ರೆ ಆಗದಿಲ್ಲ ಅದು. ನಾವು ಅಲ್ಲಿ ಒಂದು ಮಾತಿಲ್ಲ ಮಾತಾಡ್ಕೊಂಡು ಬರಂಗಿಲ್ಲ ಸರ್, ಬರದಿಲ್ಲ ಅದು. ಅಲ್ಲಿ ಹೋಗಿ ದುಡಿಬೇಕು ಸರ್ ಭೂಮಿ, ಯಾವಾಗ ಏನ್ ಟೈಮ್ ಅದಕ್ಕೆ ಊಟ ಕೊಡ್ಬೇಕು ಹಂಗ, ಅದಕ್ಕೆ ನಾವು ಊಟ ಮಾಡ್ತೀವಿ ಹಂಗ ಸರ್. ಬೆಳೆ ಮಳೆ ಇಲ್ಲಿ ಇಷ್ಟಲಿಂದ ನಾವು ಜಾಮನ್ ಮಾಡ್ಬೇಕು, ನೋಡ್ಬೇಕು, ನೋಡ್ಬೇಕು ಸರ್. ಇವತ್ತು ಏನಾಗಿದೆ, ಇದಕ್ಕೆ ಏನ್ ಹಾಕ್ಬೇಕು, ಏನಾಗಿ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಬೇಕಲ್ಲ. ವಿಚಾರ ಮಾಡ್ಬೇಕು ಸರ್, ಎಲ್ಲ ಯಾವಾಗ ಏನ್ ಟೈಮ್ ಮಾಡ್ಬೇಕಂತ ಎಣ್ಣೆ ಓಡ್ತೀವಿ ಸರ್. ನಾವು ಹೋಗಿ ಹೊಲಕ್ಕೆ ಹೋಗಿ ಸರ್. ಒಳ್ಳೇದು ಇರೋಣವ್ರೆ, ಒಳ್ಳೆ ವಿಚಾರ ಹಂಚ್ಕೊಂಡಿರೋದ್ವರೆಗೂ ನಿಮ್ಮ ನಮ್ಮ ಆಕಾಶವಾಣಿಗೆ ಬಂದು ಇಲ್ಲಿ ತನ ನಿಮ್ಮ ವಿಚಾರವನ್ನ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಿಮ್ಮ ಆಕಾಶವಾಣಿ ಬರೋ ನನ್ನ ನಮಸ್ಕಾರಗಳು ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರಿ ಗ್ರಾಮದ ಈರಣ್ಣ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ನಾಳೆ ದಿನಾಂಕ 28/5/2025 ಅಂತಂದರೆ ಬುಧವಾರ. ಮಳೆಯ ಪ್ರಮಾಣ 30 mm, ಗರಿಷ್ಠ ಉಷ್ಣಾಂಶ 25°C, ಹಾಗೆಯೇ ಕನಿಷ್ಠ ಉಷ್ಣಾಂಶ 22°C ಇರುವ ಸಾಧ್ಯತೆ ಇದ್ದು, ಗರಿಷ್ಠ ಆರ್ದ್ರತೆಯ ಪ್ರಮಾಣ 84, ಕನಿಷ್ಠ ಆರ್ದ್ರತೆಯ ಪ್ರಮಾಣ 84% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 18 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು, ಸಿಡಿಲು ಹಾಗೂ ಬಿರುಗಾಳಿ ಸಹಿತ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದ್ದು, ರೈತ ಬಾಂಧವರು ಅದಕ್ಕನುಗುಣವಾಗಿ ಜಾಗೃತ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬೆಳೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಹಾಗೂ ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡುವ ಕ್ರಮಗಳಾದಂತಹ ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹೆಸರು ಬಿತ್ತನೆಗೆ ರೈತ ಬಾಂಧವರು ಗಮನವನ್ನು ಹರಿಸಬೇಕು. BGS 9 ಹೆಸರು ಬಿತ್ತನೆಗೆ ಉತ್ತಮ ತಳಿಯಾಗಿದ್ದು ಮೇದಿಂದ ಜೂನ್ವರೆಗೆ ಇದನ್ನು ಬಿತ್ತನೆ ಮಾಡಬಹುದು. 5-6 ಕಿಲೋಗ್ರಾಂ ಪ್ರತಿ ಎಕರೆಗೆ ಬೀಜ ಬೇಕಾಗ್ತದೆ. ರೈಜೋಬಿಯಂ 200 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಈ ಬೀಜೋಪಚಾರವನ್ನು ಕೂಡ ರೈತ ಬಾಂಧವರು ಮಾಡಬೇಕು. ಇನ್ನು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 10:20:0 NPK ಬಿತ್ತುವ ಸಮಯದಲ್ಲಿ ಕೊಡಬೇಕು. 8 kg ಗಂಧಕವನ್ನು ಬಿತ್ತುವ 20 ದಿನ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಕಳೆಗಳ ನಿಯಂತ್ರಣದ ಕುರಿತು ಹೇಳೋದಾದರೆ, ಹೆಸರು ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿ ಮಿಥಾಲಿನ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2 ಗ್ರಾಂ ರೋರ್ಬೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೋದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮೋಮೆಕ್ಯುನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸಿಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ರೋಗವು ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾಗಿ ಮುಖ್ಯವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗುತ್ತಿರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ಮಾನ್ವಿಯ ಪೇಟೆ ಧಾರಣೆ. ಭತ್ತ, ಹೊಸ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ ದರ 2,150 ರೂಪಾಯಿಗಳು. ಅಕ್ಕಿ 2,490 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ದರ. ಇನ್ನು ಮಾರುಕಟ್ಟೆಯಲ್ಲಿ ಲಿಂಗಸಿಗೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಕನಿಷ್ಠ 2,250 ರೂಪಾಯಿಗಳಿಂದ ಗರಿಷ್ಠ 2,320 ರೂಪಾಯಿಗಳು. ಭತ್ತ 1,250 ರೂಪಾಯಿಗಳಿಂದ 2,150 ರೂಪಾಯಿಗಳು. ತೊಗರಿ 6,500 ರೂಪಾಯಿಗಳಿಂದ 6,700 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಸ್ಥಳೀಯ ಕನಿಷ್ಠ 2,370 ರೂಪಾಯಿಗಳಿಂದ ಗರಿಷ್ಠ 2,400 ರೂಪಾಯಿಗಳು. ಕಡಲೆಕಾಳು ಆಪರೇಷನ್ ಇಡಿ 4,990 ರೂಪಾಯಿಗಳಿಂದ 5,000 ರೂಪಾಯಿಗಳು. ಭತ್ತ ಕಾವೇರಿ ಸೋನಾ 1,800 ರೂಪಾಯಿಯಿಂದ 2,130 ರೂಪಾಯಿಗಳು. ಭತ್ತದ ಆರ್ವೆನ್ಆರ್ ಹೊಸದು 2,150 ರೂಪಾಯಿಗಳಿಂದ 2,460 ರೂಪಾಯಿಗಳು. ಭತ್ತದ ಆರ್ವೆನ್ಆರ್ ಹಳೆಯದು 2,800 ರೂಪಾಯಿಗಳಿಂದ 3,000 ರೂಪಾಯಿಗಳು. ಇನ್ನು ತೊಗರಿ 6,700 ರೂಪಾಯಿಗಳು. ಇದುವರೆಗೆ ಕ್ರಮವಾಗಿ ಮಾರುಕಟ್ಟೆ ಮಾನ್ವಿ, ಲಿಂಗಸ್ಕುರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. ಸಂಕಟ संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಟಣೆ. ಭಾರಿ ಮಳೆ ಪ್ರವಾಹ ಕುರಿತು ಮುನ್ನೆಚ್ಚರಿಕೆ ವಹಿಸುವ ಬಗ್ಗೆ ಒಂದು ಪ್ರಕಟಣೆ. ಹವಾಮಾನ ಇಲಾಖೆ ವರದಿಯಂತೆ ವಾಯುಭಾರ ಕುಸಿತದಿಂದ ರಾಯಚೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿದ್ದು ಇನ್ನೂ 4 ದಿನ ಮಳೆ ಮುಂದುವರಿಯುವ ಸಾಧ್ಯತೆ ಇರುತ್ತದೆ. ವಾಯುಭಾರ ಕುಸಿತದಿಂದ ರಾಯಚೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುವುದರಿಂದ ರಾಯಚೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಜಿಲ್ಲೆಯಲ್ಲಿ ಭಾರಿ ಮಳೆ ಪ್ರವಾಹ ಕುರಿತು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಜಿಲ್ಲಾ, ತಾಲೂಕು, ಹೋಬಳಿ, ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಂದ್ರ ಸ್ಥಾನದಲ್ಲಿದ್ದು ಪ್ರವಾಹ ಅಥವಾ ಭಾರಿ ಮಳೆಯಿಂದ ಯಾವುದೇ ಅಹಿತಕರ ಘಟನೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವುದು, ಭಾರಿ ಮಳೆಯಿಂದ ಉಂಟಾಗುವ ನೆರೆ ಪರಿಸ್ಥಿತಿಯನ್ನು ನಿಭಾಯಿಸಲು ನಗರ ಮತ್ತು ಗ್ರಾಮೀಣ ಪ್ರದೇಶದ ತಗ್ಗು ಪ್ರದೇಶಗಳಲ್ಲಿರುವ ಜನರನ್ನು ಗುರುತಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವುದು, ಅವಶ್ಯಕವೆನಿಸಿದರೆ ಕಾಳಜಿ ಕೇಂದ್ರಗಳನ್ನು ಪ್ರಾರಂಭಿಸುವುದು, ನದಿ, ಹಳ್ಳ, ಕೆರೆ, ದಡದಲ್ಲಿ ಬಟ್ಟೆ ತೊಳೆಯುವುದು, ಈಜಾಡುವುದು, ದನಕರುಗಳನ್ನು ಮೇಯಿಸುವುದು ಹಾಗೂ ಅಪಾಯವಿರುವ ಸೇತುವೆಗಳಲ್ಲಿ ಸಂಚರಿಸುವುದು ಮತ್ತು ಇತರೆ ಚಟುವಟಿಕೆ ನಡೆಸದಂತೆ ಕ್ರಮ ವಹಿಸುವುದು, ನದಿ, ಹಳ್ಳ, ಕೆರೆ, ದಡದಲ್ಲಿರುವ ಗುಡಿ, ಮಸೀದಿ, ಚರ್ಚ್ಗಳಲ್ಲಿ ಪೂಜೆ ಸಲ್ಲಿಸುವವರನ್ನು ಮನವೊಲಿಸಿ ನದಿ, ಹಳ್ಳ, ಕೆರೆ, ದಡದಲ್ಲಿ ತೆರಳದಂತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು, ನಿರಂತರ ಮಳೆಯಿಂದ ಅಪಾಯವಿರುವ ಮನೆ, ಗೋಡೆ, ಶಾಲೆಗಳು ಹಾಗೂ ಇತರೆ ಕಟ್ಟಡಗಳು ಕುಸಿಯುವ ಸಾಧ್ಯತೆ ಇರುವುದರಿಂದ ಸಾವು ನೋವುಗಳು ಸಂಭವಿಸುವ ಸಂದರ್ಭವಿರುತ್ತದೆ. ಆದ್ದರಿಂದ ಸಾರ್ವಜನಿಕರಿಗೆ ಸುರಕ್ಷತೆಯ ಮುನ್ನೆಚ್ಚರಿಕೆಯ ಕ್ರಮ ತೆಗೆದುಕೊಳ್ಳುವುದು ಅಥವಾ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಾಗೃತಿ ಮೂಡಿಸುವುದು, ನದಿ ದಡದ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ಅಪಾಯವಿರುವ ನದಿ ಅಥವಾ ಹಳ್ಳಗಳಲ್ಲಿ ಈಜಾಡುವುದು ಮತ್ತು ಫೋಟೋ ಅಥವಾ ಸೆಲ್ಫಿಗಳನ್ನು ತೆಗೆಯದಂತೆ ಕ್ರಮ ವಹಿಸುವುದು, ಭಾರಿ ಮಳೆ ಅಥವಾ ಪ್ರವಾಹದಿಂದ ಯಾವುದೇ ಅಹಿತಕರ ಘಟನೆಯಾಗದಂತೆ ಪ್ರತಿ ಗ್ರಾಮಗಳಲ್ಲಿ ಡಂಗುರ ಸಾರುವುದು, ಮೈಕ್ ಮೂಲಕ ಜಾಗೃತಿ ಮೂಡಿಸುವುದು, ಭಾರಿ ಮಳೆ ಅಥವಾ ಪ್ರವಾಹದಿಂದ ಹಾನಿಯಾದ ಬಗ್ಗೆ ಪ್ರಾಥಮಿಕ ವರದಿಯನ್ನು ಪ್ರತಿದಿನ ಜಿಲ್ಲಾಡಳಿತಕ್ಕೆ ಸಲ್ಲಿಸುವುದು, ರಾಜ್ಯ ಅಥವಾ ಜಿಲ್ಲಾಡಳಿತ ಅಥವಾ ತಾಲೂಕಾಡಳಿತದಿಂದ ನೀಡುವ ಹವಾಮಾನದ ಮುನ್ನೆಚ್ಚರಿಕೆಯನ್ನು ಪ್ರತಿ ಗ್ರಾಮ ಪಂಚಾಯಿತಿ ವಿಪತ್ತು ನಿರ್ವಹಣಾ ಸಮಿತಿಗಳು ಪ್ರತಿ ಗ್ರಾಮಗಳಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು, ಜಿಲ್ಲೆಯಲ್ಲಿ ಅತಿಯಾಗಿ ಮಳೆ ಸುರಿಯುವ ಸಂಭವ ಇರುವುದರಿಂದ ಸಾರ್ವಜನಿಕರು, ಪ್ರವಾಸಿಗರು ನದಿಗಳು, ತೋಡುಗಳು ಮತ್ತು ವಿದ್ಯುತ್ ಕಂಬ, ತಂತಿ ಸಮೀಪ ಹೋಗದಂತೆ ಎಚ್ಚರಿಕೆ ವಹಿಸುವುದು, ಪ್ರಕೃತಿ ವಿಕೋಪದಿಂದ ಯಾವುದೇ ರೀತಿಯ ಘಟನೆಗಳು ಸಂಭವಿಸಿದ್ದಲ್ಲಿ ಅಥವಾ ಸಂಭವಿಸಬಹುದಾದ ಸೂಚನೆ ಇದ್ದಲ್ಲಿ ಸಾರ್ವಜನಿಕರು ಕೂಡಲೇ ಸಂಬಂಧಪಟ್ಟ ಪಂಚಾಯತ್ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡುವುದು. ರಾಯಚೂರು ಜಿಲ್ಲೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಪ್ರವಾಹ ಅಥವಾ ಭಾರಿ ಮಳೆಯಿಂದ ಯಾವುದೇ ಅಹಿತಕರ ಘಟನೆಯಾಗದಂತೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ. ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುವಂತ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ವಿಪತ್ತು ನಿರ್ವಹಣಾ ಕಾಯ್ದೆ 2005ರಂತೆ ಕ್ರಮ ಕೈಗೊಳ್ಳಲಾಗುವುದು. ಇದು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ರಾಯಚೂರು ಇವರ ಪ್ರಕಟಣೆ. ಇದುವರೆಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಟಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಅನಾಥ ಮಗುವಾರೇ ನಾನು, ಅಪ್ಪನು ಅಮ್ಮನು ಇಲ್ಲ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳು ಅನಾಥ ಮತ್ತು ಬಡ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರಗೋಡಿ ರಂಗಾಪುರ ಶ್ರೀಮಠ ತಿಪಟೂರು.